ತಾಂತ್ರಿಕತೆಗಳನ್ನು, ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಆವಿಷ್ಕಾರ ಆಗಿರುವಂತಹ ತಾಂತ್ರಿಕತೆಗಳನ್ನು, ಹಾಗೆ ಗಣಕ ಕ್ಷೇತ್ರದಲ್ಲಿ ಆವಿಷ್ಕಾರ ಆಗಿರುವಂತಹ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಕೃತಕ ಬುದ್ಧಿಮತ್ತೆ ಹೇಗೆ ಬಳಸಿಕೊಂಡು ಅವರ ಒಂದು ವ್ಯಾಪಾರವನ್ನು ಮತ್ತು ಅವರ ಒಂದು ಸಂಸ್ಥೆಯ ಅಭಿವೃದ್ಧಿಯನ್ನು ಕಾಣಬಹುದು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು, ನಿಮ್ಮ ಅನುಭವಗಳನ್ನು ಹಂಚಿಕೋಬೇಕು. ಸಪ್ನ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ. ಮೊದಲನೆಯದಾಗಿ ಕೇಳುಗರಿಗೆಲ್ಲ ನಮಸ್ಕಾರ. ನನಗಿದೊಂದು ಅವಕಾಶ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಆಕಾಶವಾಣಿ ಮೈಸೂರಿನ ವಿಭಾಗದಿಂದ ನಡ್ಕೊಳ್ತಾ ಬರ್ತಾ ಇರೋಂತ ಈ ಅಗ್ರಿಕಲ್ಚರಲ್ ಕಾರ್ಯಕ್ರಮ ಏನಿದೆ ಅಥವಾ ಕೃಷಿ ಬಗ್ಗೆ ಬರ್ತಾರಂತ ಕಾರ್ಯಕ್ರಮಗಳೇನಿದೆ ಅಲ್ಲಿ ತುಂಬಾ ಹೊಸತನವಾದ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ, ಮತ್ತೆ ಅದ್ರ ಬಗ್ಗೆ ಪ್ರಸಾರಗಳು ಕೂಡ ನಡೀತಾ ಇದೆ. ಸೊ ಇವತ್ತಿನ ವಿಷಯ ಬಂದು ನಾವು ಕೃಷಿಯಲ್ಲಿ ನಾನು ಮಾತಾಡಬೇಕಾದಂತ ವಿಷಯ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ಏನಿದೆ ಅಥವಾ ಮಾಧ್ಯಮದಲ್ಲಿ ಬರುವಂತಹ ಸಾಮಾಜಿಕ ಜಾಲತಾಣಗಳಿರ್ಬೋದು, ಸೋಷಿಯಲ್ ಮೀಡಿಯಾ ಹೇಗೆ ಅದನ್ನು ಅಳವಡಿಸಿಕೊಂಡು ನಮ್ಮ ಕೃಷಿ ಬಾಂಧವರು ಹೇಗೆ ಅವರ ಉತ್ಪಾದನೆಗಳಾಗಿರ್ಬೋದು, ಹೇಗೆ ಅವರ ಪ್ರಚಾರಗಳನ್ನ ಆಗಿರ್ಬೋದು ಅಥವಾ ಹೇಗೆ ಒಂದು ಕೊಲಾಬರೇಷನ್ ಪ್ರೋಗ್ರಾಮ್ಗಳನ್ನ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾಕೆ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಯಾಕೆ ಒಂದು ಸಾಮಾಜಿಕ ಜಾಲತಾಣಗಳು ಯಾಕೆ ಉಪಯೋಗಿಸ್ಬೇಕು ಅಂತ ನಮಗೆಲ್ಲ ಗೊತ್ತಿರೋ ಹಾಗೆ, ಮೊದಲಿನ ಬಾರಿ ನಮಗೆ ನ್ಯೂಸ್ ಪೇಪರ್ಗಳಲ್ಲಿರ್ಬೋದು, ದಿನಪತ್ರಿಕೆಗಳಿರ್ಬೋದು, ಟೆಲಿವಿಷನ್ ಇರ್ಬೋದು, ರೇಡಿಯೋ ಇರ್ಬೋದು ಅಥವಾ ಚಲನಚಿತ್ರಗಳ ಮೂಲಕ ನಮಗೆ ಕೃಷಿ ವಿಷಯಗಳ ಬಗ್ಗೆ ಇನ್ಫಾರ್ಮೇಶನ್ಗಳು ಜಾಸ್ತಿ ಬರ್ತಾ ಇತ್ತು. ಕಾಲ ಉರುಳಿದ ಹಾಗೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಕೂಡ ಆಯಿತು. ಈಗಿನ ಸಮಾಜ ಅಥವಾ ಈಗಿನ ಕಾಲಘಟ್ಟದಲ್ಲಿ ನೋಡಿದಾಗ ನಮಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಆಪರ್ಚುನಿಟಿ ಇದೆ. ಮತ್ತು ನಮಗಳಿಗೂ ಕೂಡ ಗೊತ್ತು, ಇಂಡಿಯಾದಲ್ಲಿ ಮೆಜಾರಿಟಿ ಜನಗಳು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದ್ದಾರೆ, ಮತ್ತೆ ಅದನ್ನ ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಹೇಗೆ ಒಂದು ನಮ್ಮ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಮ್ಮ ರೈತ ಬಾಂಧವರುಗಳು ಅಥವಾ ನಮ್ಮ ಕಂಪನಿಗಳು, ಅಗ್ರಿಕಲ್ಚರ್ ಕಂಪನಿಗಳು ಏನಿದೆ ಹೇಗೆ ಒಂದು ಬೆಸಿಗೆ ಆಗಿ ಅವರ ಉತ್ಪಾದನೆಗಳನ್ನಾಗಿರ್ಬೋದು ಅಥವಾ ಒಂದು ಕೊಲಾಬರೇಷನ್ ಪ್ರೋ ಹೇಗೆ ಮಾಡ್ಬೋದು ಅನ್ನೋ ವಿಷಯಗಳ ಬಗ್ಗೆ ನಾನು ಹೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಸಾಮಾಜಿಕ ಜಾಲ ಯಾರು ಉಪಯೋಗಿಸಲ್ಲ ಅನ್ನೋದೇ ಒಂದು ದೊಡ್ಡ ಕ್ವೆಶನ್. ಸೊ ಎಲ್ಲರೂ ಕೂಡ ಆಗಿರ್ಬೋದು, ಅದು ರೂರಲ್ ಆಗಿರ್ಬೋದು ಅಥವಾ ಅರ್ಬನ್ ಆಗಿರ್ಬೋದು ಅಥವಾ ಓದುಗ ಆಗಿರ್ಬೋದು ಅಥವಾ ಎಲ್ಲರೂ ಕೂಡ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೇ ಮಾಡ್ತಾರೆ. ಒಂದನೇದಾಗಿ ಅದು ನಮಗೆ ಒಂದು ಓಪನ್ನೆಸ್ ಅನ್ನೋದು ಕೊಡುತ್ತೆ, ಅದು ಒಂದು ಪ್ಲಾಟ್ಫಾರ್ಮ್. ನಾವು ಹೇಗೆ ಒಂದು ಸಾಮಾಜಿಕ ಜಾಲತಾಣ ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅದು ಒಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಡಿಸ್ಕಷನ್ಗೆ, ಚರ್ಚೆಗಳಿಗೆ ಒಂದು ಆಸ್ಪದನೆ ಕೊಡುತ್ತೆ. ಮತ್ತೆ ವಿಷಯ ವಿನಿಮಯ ಮಾಡ್ಕೊಳ್ಳೋಂಥದ್ದು ಕೊಲಾಬರೇಷನ್ ಆಗ್ಬೋದು ಅಥವಾ ಡಿಸ್ಕಷನ್ಸ್ಗಳಾಗ್ಬೋದು, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಥಾಟ್ಸ್ ಕೂಡ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ಎಫೆಕ್ಟಿವ್ ಅಂತ ಕೂಡ ನಾವು ನೋಡ್ಬೋದು. ಅದಕ್ಕೆ ನಾವು ಯಾವುದೇ ತರಹದ ಮನಿನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಥವಾ ಯಾವುದೇ ತರಹದ ಒಂದು ದುಡ್ಡನ್ನ ಹಾಕ್ಬೇಕಾದಂಥದ್ದು ಏನಿಲ್ಲ. ಸೊ ಒಂದು ಈಸಿಯಾಗಿ ನಮಗೆ ಲಭ್ಯವಿರುವಂತಹ ಒಂದು ಮಾಧ್ಯಮ. ಸೊ ಈ ಮಾಧ್ಯಮನ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಇದನ್ನು ಬಳಸ್ಕೊಂಡು ಕೂಡ ತಮ್ಮ ಕೃಷಿ ಇರ್ಬೋದು ಅಥವಾ ತಮ್ಮ ಇನ್ಫಾರ್ಮೇಶನ್ ಇರ್ಬೋದು ಅದನ್ನ ಬೆಳೆಸ್ಕೊಳ್ಬಹುದು ಅಂತ ನನಗೆ ಅನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಆಕಾಶವಾಣಿಯ ಕೇಳುಗರಿಗೆ ಅದರಲ್ಲೂ ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಆಕಾಶವಾಣಿ ವಿಭಾಗಕ್ಕೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಇದೊಂದು ಅವಕಾಶ ಕೊಟ್ಟದ್ದಕ್ಕಾಗಿ. ಈಗಾಗಲೇ ಪ್ರೊಫೆಸರ್ ಸ್ವಪ್ನ ಅವರು ಈ ಸೋಷಿಯಲ್ ಮೀಡಿಯಾ ಅದರ ಬಳಕೆಯನ್ನು ಹೇಗೆ ಮಾಡಿಕೊಂಡು ರೈತರು ಒಬ್ರಿಗೊಬ್ರು ಕಮ್ಯುನಿಕೇಷನ್ಸ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಕೈ ಜೋಡಿಸ್ಕೊಂಡು ಬೆಳೀಬೋದು, ಸಮಗ್ರ ದಿಕ್ಕಿನಲ್ಲಿ ಮುಂದುವರಿಬೋದು ಅಂತ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದಾರೆ. ಇಲ್ಲಿ ನನ್ನ ಜವಾಬ್ದಾರಿ ಬಹುಶಃ ಇವತ್ತಿನ ಈ ಒಂದು ಗಣಕ ವಿಜ್ಞಾನವನ್ನು ಈ ವ್ಯವಸಾಯ ಪ್ರಧಾನ ದೇಶದಲ್ಲಿ ರೈತ ಸಮುದಾಯ ಹೇಗೆ ಬಳಸಿಕೊಂಡು ಅವರ ಮಾರ್ಕೆಟಿಂಗ್ಲಾಗ್ಬೋದು ಅಥವಾ ಒಂದು ಐಟಮ್ಗೆ ಪ್ರೈಸ್ ಫಿಕ್ಸ್ ಮಾಡೋ ಒಂದು ಗ್ರೇಡಿಂಗ್ ವ್ಯವಸ್ಥೆನಲ್ಲಾಗ್ಬೋದು ಅಥವಾ ಒಂದು ಸಸ್ಯಕ್ಕೆ ಬಂದಿರತಕ್ಕಂಥ ಒಂದು ರೋಗವನ್ನು ಪತ್ತೆ ಹಚ್ಚೋ ವಿಧಾನ ಆಗ್ಬೋದು, ಅದರಲ್ಲಿ ಈ ಕೃತಕ ಬುದ್ಧಿಮತ್ತೆ ಇತ್ತೀಚೆಗೆ ಡಿಮಾಂಡಿಂಗ್ ಟೆಕ್ನಾಲಜಿ ಅಂತ ನಾವು ಕರೀತೀವಿ, ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಹೇಗೆ ರೈತ ಮುನ್ನಡೆಯನ್ನು ಸಾಧಿಸ್ಬೋದು ಅನ್ನೋ ದಿಕ್ಕಿನಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಈ ಒಂದು ಸಮಯದಲ್ಲಿ ನಾನಾದರೂ ನಮ್ಮ ಪೂರ್ವಜರ ಒಂದು ಬುದ್ಧಿವಂತಿಕೆಯನ್ನು ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಮೊದಲು ನಾಗರಿಕತೆಯ ಕಾಲಘಟ್ಟಕ್ಕೆ ಮನುಷ್ಯ ಕಾಲಿಟ್ಟಾಗ ಅವನು ತಾನೇ ಒಬ್ಬನೇ ಕೆಲಸ ಮಾಡೋದ್ರ ಬದಲು ವ್ಯವಸಾಯ ಪ್ರಧಾನದಲ್ಲಿ ನಾವು ಈ ಡೊಮೆಸ್ಟಿಕ್ ಅನಿಮಲ್ ಸಹಾಯವನ್ನು ಹೇಗೆ ತಗೋಬೋದು, ನಾನೇ ಉಳುಮೆ ಮಾಡೋ ಬದಲು ಎತ್ತುಗಳ ಸಹಾಯದಿಂದ ಮಾಡಿದ್ರೆ, ನಾನೇ ಒಂದು ವಸ್ತುವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕ್ಯಾರಿ ಮಾಡೋದಕ್ಕಿಂತ ಒಂದು ಕತ್ತೆಯಂತಹ ಒಂದು ಪ್ರಾಣಿಯನ್ನು ನಾವು ಬಳಸೋದಾದರೆ ಜಾಸ್ತಿ ಗೂಡ್ಸನ್ನು ಕ್ಯಾರಿ ಮಾಡ್ಬೋದು ಅನ್ನೋ ಒಂದು ಬುದ್ಧಿವಂತಿಕೆಯಿಂದ ಅವನು ಕೆಲವು ಪ್ರಾಣಿಗಳನ್ನ ಹಿಡಿದು ಅವಕ್ಕೆ ತಮ್ಮದೇ ಆದ ರೀತಿಯ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನು ಪ್ರಾಣಿಯಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಗುರುಸಿ ಒಂದೊಂದು ಪ್ರಾಣಿಗೂ ತನ್ನದೇ ಆದ ಒಂದು ಏನಂತೀರಿ ಸ್ಪೆಷಲೈಸ್ಡ್ ಟ್ರೈನಿಂಗ್ ಕೊಡ್ತಾನಲ್ಲ, ಆವಾಗ ಅವನು ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಈ ಗಣಕ ವಿಜ್ಞಾನಗಳು ಬಂದ ಮೇಲೆ ನಾವು ಯಾಕೆ ಈ ಗಣಕ ವಿಜ್ಞಾನಗಳನ್ನು ಕೂಡ ನಮ್ಮ ಈ ಉತ್ಪಾದನಾ ಕಾರ್ಯಕ್ರಮಗಳಲ್ಲಿ ಬಳಸಿಕೊಂಡು ನಮ್ಮ ವ್ಯವಸಾಯ ಪ್ರಧಾನದಲ್ಲಿ ನಾವು ಅದನ್ನು ಬಳಸಿಕೊಂಡು ಮತ್ತಷ್ಟು ನಾವು ಪ್ರಬಲರಾಗಬಹುದು, ಮುನ್ನಡೆ ಸಾಧಿಸ್ಬೋದು ಅನ್ನೋ ದಿಕ್ಕಿನಲ್ಲಿ ಈ ಕಂಪ್ಯೂಟರ್ ಸೈಂಟಿಸ್ಟ್ಗಳು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದಾಗ ಕೆಲವು ಆಪ್ಸ್ಗಳು ಇವತ್ತು ನಮಗೆ ನಮ್ಮ ಸಾಮಾನ್ಯವಾಗಿ ರೈತ ಬಡವ ಅನ್ನೋದು ಸಾಮಾನ್ಯ ಹೇಳ್ತೀವಿ ನಾವು, 99% ರೈತರು ಬಡ ಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಅವರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಕೂಡ ಅದಕ್ಕೆ ಒಂದು ಬೆಲೆ ಫಿಕ್ಸ್ ಮಾಡುವಾಗಲಿ ಅಥವಾ ಕಾರಣಾಂತರಿಂದಾಗಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಿಂದಾಗಿ ಉತ್ತಮವಾದ ಬೆಲೆ ಸಿಕ್ಕದೆ ಅವರು ಖರ್ಚು ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಇದ್ರೂ ಕೂಡ ಪ್ರತಿಯೊಬ್ಬ ರೈತ ಇವತ್ತು ತನ್ನದೇ ಆದ ಒಂದು ಮೊಬೈಲ್ ಸೆಟ್ಟನ್ನಂತೂ ಕ್ಯಾರಿ ಮಾಡ್ತಾನೆ. ಆ ಮೊಬೈಲ್ ಸೆಟ್ಟಲ್ಲಿ ನಾವು ಅವನಿಗೇನಾದರೂ ಒಂದು ಆ್ಯಪ್ ಮೂಲಕ ಅಲ್ಲಿಗೆ ಒಂದು ಮೊಬೈಲ್ ಅಂದ ಮೇಲೆ ಅದಕ್ಕೊಂದು ಕ್ಯಾಮ್ರಾ ಇರ್ತದೆ. ಅವನು ತನ್ನ ಜಮೀನಿಗೆ ಹೋದಾಗ ಅಲ್ಲಿ ಬಂದಂಥ ಒಂದು ಬಾಳೆಗಿಡ ಆಗ್ಬೋದು, ಮಾವಿನ ಗಿಡ ಆಗ್ಬೋದು, ಅಲ್ಲೇನೋ ಒಂದು ಕೀಟ ಬಿದ್ದಿರ್ತದೆ. ಆ ಕೀಟ ಯಾವುದು ಅಂತ ಅವನಿಗೆ ಪರಿಚಯ ಇರಲ್ಲ. ಅದನ್ನು ಒಂದು ಫೋಟೋ ತೆಗೆದು ಅದನ್ನು ಸಂಬಂಧಪಟ್ಟವ್ರಿಗೆ ಕಳಿಸ್ಕೊಟ್ರೆ, ಹಿಂದೆ ಇದ್ದದ್ದು ಹಾಗೆ ಒಂದು ಫೋಟೋ ತೆಗೆದು ಆ ಫೋಟೋವನ್ನು ನಾವು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಕಳಿಸ್ಕೊಟ್ಟಾಗ ಅಲ್ಲಿಯ ವಿಜ್ಞಾನಿ ಅಗ್ರಿಕಲ್ಚರಲ್ ಲ್ಯಾಬೊರೇಟ್ರಲ್ಲಿ ಇರ್ತಕ್ಕಂಥ ವಿಜ್ಞಾನಿ ಅದನ್ನು ಪರಿಶೀಲಿಸಿ ಅದಿಂಥ ಕೀಟ ಬಿದ್ದಿದೆ ಅದಕ್ಕಿಂತ ಕೀಟನಾಶಕವನ್ನು ನೀವು ಹಾಕಬೇಕು ಅಂಥೇಳಿ ಅವರು ಓವರ್ ಫೋನ್ ಮಾಡ್ತಿದ್ರು. ಇವಾಗ ಈ ಕೃತಕ ಬುದ್ಧಿಮತ್ತೆ ಬಂದರಿಂದ ಏನಾಗಿದೆ, ಅವನಿಗೆ ಆ ಮೊಬೈಲಲ್ಲೇ ಅಲ್ಲೇ ಸಿಗುತ್ತೆ. ಅಂದರೆ ಅವನು ಆ ಫೋಟೋವನ್ನು ಕ್ಲಿಕ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಆ ಮೊಬೈಲ್ ಮೂಲಕ ಆ ಮೊಬೈಲೇ ಅಲ್ಲಿ ಆ್ಯಪ್ ಅವನಿಗೆ ಹೇಳುತ್ತೆ ಇಂಥ ಕೀಟ ಬಿದ್ದಿದೆ, ಇದಕ್ಕೆ ನೀನು ಇಂಥದನ್ನು ಸಿಂಪಡಿಸಿದ್ರೆ ಬಹುಶಃ ಇನ್ನು 3 ದಿವಸದಲ್ಲಿ ಅದು ಗುಣ ಆಗ್ತದೆ. ಈ ಥರ ಕೆಲವು ಆ್ಯಪ್ಗಳು ಇವಾಗ ನಮಗೆ ಆ್ಯಂಡ್ರಾಯ್ಡ್ ಸೆಲ್ ಅಂತ ಏನು ನಾವು ಮೊಬೈಲ್ ಕ್ಯಾರಿ ಮಾಡ್ತೀವಿ ಪ್ರತಿ ದಿನನಿತ್ಯ, ಅದರಲ್ಲೇ ಸಿಗೋದ್ರಿಂದ ಬಹುಶಃ ರೈತ ಇದನ್ನು ಬಳಸಿಕೊಂಡು ಅದನ್ನು ಹೆಚ್ಚು ಹೆಚ್ಚು ಬಳಸೋ ದಿಕ್ಕಿನಲ್ಲಿ ಮಾಡಬೇಕಾಗತ್ತೆ. ಇತ್ತೀಚೆಗೆ ಕೆಲವು ಸಂಶೋಧನೆಗಳು ಇನ್ನು ನನ್ನ ವಿಭಾಗದಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯದ ಗಣಕ ವಿಜ್ಞಾನ ವಿಭಾಗದಲ್ಲೇ ನಾವು ಈ ಮಾವಿನ ಹಣ್ಣಿನ ಒಬ್ಬ ರೈತ ಜಮೀನಿಗೆ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಮಾವಿನ ಕಾಯನ್ನು ನೋಡಿದಾಗ ಅದನ್ನು ನಾನು ಹಾರ್ವೆಸ್ಟ್ ಮಾಡಬೇಕೋ ಬೇಡವೋ, ಅದು ಬಲ್ತಿದೆಯೋ ಇಲ್ವೋ ಅಂತ ನೋಡಬೇಕು. ಕೆಲವು ಸರಿ ನಾವು ಅದರಲ್ಲಿ ಬಲ್ತಿಲ್ದಿದ್ರು ಕಿತ್ಕೊಂಬಂದ್ಬಿಡ್ತೀವಿ, ಅದು ಇಟ್ಟರೆ ಹಣ್ಣು ಆಗೋಲ್ಲ, ಅದು ಕೊಳತು ಹೋಗುತ್ತೆ. ಅದು ಸರಿಯಾದ ಕಾಲಘಟ್ಟದಲ್ಲಿ ಅದನ್ನು ಬಿಡಿಸ್ಕೋಬೇಕು ನಾನು. ಅದಕ್ಕೆ ಈಗ ನಾವು ಕೃತಕ ಬುದ್ಧಿಮತ್ತೆಯಲ್ಲಿ ಒಂದು ಮೆಚ್ಯೂರ್ಡ್ ಮ್ಯಾಂಗೋ ಆರ್ ನಾಟ್ ಅಂತ ಡಿಸೈಡ್ ಮಾಡಲಿಕ್ಕೆ ಒಂದು ಆ್ಯಪನ್ನು ತರ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂದರೆ ಆ ಮ್ಯಾಂಗೋದು ಪಿಕ್ಚರ್ ತೆಗೆದ್ರೆ ಅದು ಮೆಚ್ಯೂರ್ಡು, ಇಟ್ ಕ್ಯಾನ್ ಬಿ ಹಾರ್ವೆಸ್ಟೆಡ್ ನಾವು, ಈಗ ಅದನ್ನು ಬಿಡಿಸ್ಕೋಬೋದು ನೀನು, ತೊಗೊಂಡೋಗಿ ಹಣ್ಣು ಮಾಡಲಿಕ್ಕೆ ಇಡ್ಬೋದು ಅಂತ. ಮತ್ತು ಹಣ್ಣು ಮಾಡುವಾಗ ಸಾಮಾನ್ಯವಾಗಿ 2 ವಿಧಾನ ಬಳಸ್ತಾರೆ. ಒಂದು ಕೆಮಿಕಲ್ನ ಸಿಂಪಡಿಸಿ ಕೃತಕವಾಗಿ ಹಣ್ಣು ಮಾಡೋದು, ಇನ್ನೊಂದು ಸ್ವಾಭಾವಿಕವಾಗಿ ನ್ಯಾಚುರಲಿ ರೈಪಂಡ್ ಅಂತ ಕರಿತೀವಿ. ಈ ಕೃತಕವಾಗಿ ಮಾಡಿದಂಥ ಹಣ್ಣು ಭಾಳ ಸೊಗಸಾಗಿ ಕಂಡರೂ ಕೂಡ ತಗೊಳ್ಳೋರು ಅದನ್ನು ಇಚ್ಛಪಡೋಲ್ಲ. ಅದು ಕೆಮಿಕಲಿ ಟ್ರೀಟೆಡ್ ಆಗಿದೆ ಅಂದರೆ ಅದಕ್ಕೆ ಬೆಲೆ ಕಡಿಮೆ ಆಗಿಬಿಡ್ತದೆ, ಸ್ವಾಭಾವಿಕವಾಗಿ ಹಣ್ಣಾಗಿದೆ ಅಂದರೆ ಅದಕ್ಕೆ ಬೆಲೆ ಜಾಸ್ತಿ ಆಗ್ತದೆ. ಈಗ ಸ್ವಾಭಾವಿಕವಾಗಿ ಹಣ್ಣು ಮಾಡೋ ಪ್ರಕ್ರಿಯೆಯನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಕೊಟ್ಟ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣು ಕೃತಕವಾಗಿ ಆಗಿದೆಯೋ ಅಥವಾ ಸ್ವಾಭಾವಿಕವಾಗಿದೆಯೋ ಅಂತೂ ಒಂದು ಆ್ಯಪ್ನ ಬಿಡುಗಡೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದನ್ನು CFTRA ಅವ್ರ ಜೊತೆ ನಾವು ಅಸೋಸಿಯೇಷನ್ ಇಟ್ಕೊಂಡು ಕೊಲಾಬ್ರೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಈ ದಿಕ್ಕಿನಲ್ಲಿ ಕೆಲಸ ಆಗ್ತಿದೆ. ಮತ್ತು ಇತ್ತೀಚೆಗೆ ಯುರೋಪಿಯನ್ ಕಂಟ್ರೀಸು ನಮ್ಮ ಭಾರತ ದೇಶದ ಮಾವಿನ ಹಣ್ಣುಗಳನ್ನ ಬ್ಯಾನ್ ಮಾಡಿಬಿಟ್ಟಿತ್ತು. ಕಾರಣ ಏನು ಅಂದರೆ ಈ ಮಾವಿನ ಹಣ್ಣನ್ನು ಗ್ರೇಡಿಂಗ್ ಮಾಡೋ ಸಿಸ್ಟಮು ಇನ್ನೂ ಆಟೋಮೇಷನ್ ಆಗಿಲ್ಲ. ಅಂದರೆ ಮಾವಿನ ಹಣ್ಣು ನೋಡಲಿಕ್ಕೆ ಭಾಳ ಚೆನ್ನಾಗಿದೆ, ಬಟ್ ಅದನ್ನು ಕಟ್ ಮಾಡಿ ನೋಡಿದಾಗ ಒಳಗೆ ಕೊಳ್ತಿರ್ತದೆ. ಬಹುಶಃ ಸೇಬಲ್ಲಿ ಇದು ಕಾಮನ್ ಆಗಿ ಕಾಣ್ತದೆ. ಅಂದರೆ ಡಿಸ್ಟ್ರಕ್ಷನ್ ಮೆಥಡ್ ಬಳಸ್ಕೊಂಡೇ ನಾವು ನೋಡಬೇಕಿತ್ತು. ಅದನ್ನು ಕಟ್ ಮಾಡದೆ ನಾವು ಅದನ್ನು ಗುರುಸ್ಬೋದೇ ಒಳಗೆ ಕೊಳ್ತಿದೆಯೋ ಇಲ್ವೋ ಅಂತ. ಅದಕ್ಕೆ ಮೊದಲನೇದಾಗಿ ಎಕ್ಸ್ರೇ ಇಟ್ಕೊಂಡು ಮಾಡಿದ್ರು ಸಂಶೋಧಕರು, ಆಮೇಲೆ ಎಕ್ಸ್ರೇ ಇಡಬಾರ್ದು ಇದು ಫ್ರೂಟ್ ಇರೋದ್ರಿಂದ ಅಂಥೇಳಿ ಈಗ NIR ಸ್ಪೆಕ್ಟ್ರೋಸ್ಕೋಪಿನ ಇಟ್ಕೊಂಡು ಮಾಡ್ತಿದ್ದಾರೆ. ಬಹುಶಃ ನಮ್ಮ ರೈತ ಉತ್ಪಾದಕ ಸಂಘಗಳು ಒಂದು ಕಡೆ NIR ಸ್ಪೆಕ್ಟ್ರೋಸ್ಕೋಪಿಯನ್ನು ಇಟ್ಟು ಈ ರೈತ ತಂದಂಥ ಎಲ್ಲ ಮ್ಯಾಂಗೋಗಳನ್ನು NIR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಸ್ಕ್ರೀನಿಂಗ್ ಮಾಡೋದೇ ಆದರೆ ಅದನ್ನು ನಾವು ಗ್ರೇಡ್ ಮಾಡ್ಬೋದು. ಗುಣಮಟ್ಟದ ಮಾವಿನ ಹಣ್ಣುಗಳು ಅಂತಾಗಲಿ ಕೆಳಮಟ್ಟದ ಮಾವಿನ ಹಣ್ಣುಗಳು ಅಂತ ಅದಕ್ಕೆ ಒಂದೊಂದು ಗ್ರೇಡ್ ಆದಂತೆ ಅದಕ್ಕೆ ಬೆಲೆಯನ್ನು ಫಿಕ್ಸ್ ಮಾಡಿ ಮಾರ್ಕೆಟಿಂಗ್ಗೆ ಬಿಡ್ಬೋದು. ಸೊ ಹೀಗೆ ಕೆಲವು ನಿಜವಾಗಲೂ ಉತ್ತಮ ಬೆಳವಣಿಗೆ ಆಗ್ತಾ ಇದೆ ಕೃತಕ ಬುದ್ಧಿಮತ್ತೆಯಲ್ಲಿ. ಹಾಗೆ ವಾಟ್ಸಾಪ್ ಮೂಲಕ ಬಹುಶಃ ನೀವು ಚೆನ್ನಾಗಿ ಮಾತನಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕಮ್ಯುನಿಕೇಶನ್ ಪತ್ರಿಕೋದ್ಯಮದವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ತಿಳ್ಕೊಂಡವರು, ಇವತ್ತು ವಾಟ್ಸಾಪ್ ಅಲ್ಲೂ ಕೂಡ ಮೆಟಾ AI ಅಂತ ಬಂದಿದೆ, ಬಹುಶಃ ನೀವು ಅದರ ಬಗ್ಗೆ ಮಾತನಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಈಗ ಗುರು ಸರ್ ಅವರು ಹೇಳಿದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಉಪಯೋಗಿಸಬೇಕು ಅನ್ನೋ ವಿಷಯಗಳನ್ನ ಮತ್ತೆ ಕೃಷಿಕರು ಯಾಕೆ ಇದನ್ನ ಹೆಚ್ಚಾಗಿ ಉಪಯೋಗಿಸಿ ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳೋದಾದ್ರೆ, ಒಂದು ನಾವು 3C ಅಂತ ಹೇಳ್ತೀವಿ. ಒಂದು ಕಮ್ಯುನಿಟಿ, ಸಮಾಜ. ಓಕೆ, ಈಗ ನಮ್ಮಲ್ಲಿ ಕೃಷಿದೆ, ಒಂದು ಕಮ್ಯುನಿಟಿ ಇದೆ, ಕೃಷಿಗೆ ರಿಲೇಟ್ ಆಗಿರೋಂಥ ಕಮ್ಯುನಿಟಿ ಇದೆ. ಈಗ ಮಾರ್ಕೆಟರ್ಸ್ಗಳಿರ್ಬೋದು ಅಥವಾ ಎಕ್ಸ್ಪೋರ್ಟರ್ಸ್ಗಳಿರ್ಬೋದು ಅಥವಾ ಕಂಪ್ನಿಗಳಿರ್ಬೋದು, ಮಾರ್ಕೆಟಿಂಗ್ ಕಂಪ್ನಿಗಳು, ಅದು ಒಂದಾಗುತ್ತೆ, ಅದು ಕಮ್ಯುನಿಟಿ ಆಗುತ್ತೆ. ಎರಡನೇದು ಇದು ಕನೆಕ್ಟೆಡ್ನೆಸ್ ಮಾಡುತ್ತೆ, ಇಟ್ ಗಿವ್ಸ್ ಕನೆಕ್ಷನ್. ಯಾಕಂದರೆ ಒಂದು ವಿಷಯನ ತಿಳ್ಕೊಳ್ಬೇಕಾದ್ರೆ, ಈಗ ಸರ್ ಹೇಳಿದ ಹಾಗೆ ನಮ್ಮಲ್ಲಿ ಈಗ ವಿಷಯ ಹಂಚ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಇದೆ, ಬಟ್ ಯಾವುದರ ಮೂಲಕ ಎಷ್ಟು ವಿಷಯಗಳನ್ನ ಹಂಚ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡನೇದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಒಂದು ವಿಷಯನ ನಾವು ಈಸಿಯಾಗಿ ಕಮ್ಯುನಿಕೇಟ್ ಕೂಡ ಮಾಡ್ಕೊಳ್ಬೋದು, ಅದು ಒಂದು ಕನೆಕ್ಟೆಡ್ನೆಸ್ ಕೊಡುತ್ತೆ ಜನಗಳಿಗೆ, ಕನೆಕ್ಟೆಡ್. ಮೂರನೇದು ನಾನು ಹೇಳಿದ ಹಾಗೆ ಒಂದು ಕಾನ್ವರ್ಸೇಷನ್ನು, ಯಾವುದೇ ಒಂದು ವಿಷಯಗಳ ಬಗ್ಗೆ. ಯಾಕಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಬಗ್ಗೆ, ಈಗ ಅಗ್ರಿಕಲ್ಚರಲ್ ಕೂಡ ಇರ್ಬೋದು, ಕೃಷಿಗಳಲ್ಲಿ ಅಥವಾ ಕೃಷಿಕರಲ್ಲಿ ಕೂಡ ತುಂಬ ವಿಷಯಗಳಿದೆ, ಅದನ್ನ ಯಾರು ಒಂದು ಕಾನ್ವರ್ಸೇಷನ್ ಶುರು ಮಾಡಬೇಕಾಗುತ್ತೆ. ಯಾಕಂದ್ರೆ ತಪ್ಪು ಮಾಹಿತಿ ಇರ್ಬೋದು ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ಇರ್ಬೋದು ಅಥವಾ ಅರ್ಧಂಬರ್ಧ ವಿಷಯಗಳನ್ನ ಇರ್ಬೋದು. ಸೊ ಈ ಜಾಲತಾಣಗಳಲ್ಲಿ ಏನಿದೆ, ನಾವು ಹೇಳಂತದಾಗೆ ಯೂಟ್ಯೂಬ್ ಆಗಿರ್ಬೋದು, ವಾಟ್ಸ್ಆ್ಯಪ್ ಆಗಿರ್ಬೋದು, ಈವನ್ ಟ್ವಿಟರ್ ಕೂಡ ಆಗಿರ್ಬೋದು. ಸೊ ಇದರಲ್ಲಿ ಕೂಡ ನಾವು ವಿಷಯ ವಿನಿಯೋಗ ಮಾಡ್ಕೊಳ್ಳಂತ ಒಂದು ನಮಗೆ ಒಂದು ಇರುತ್ತೆ. ಯಾಕೆ ನಮ್ಮ ಕೃಷಿಕರು ಅಥವಾ ನಮ್ಮ ಕೃಷಿ ಕಂಪನಿಗಳು ಯಾಕೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಒಂದು ಕಂಟೆಂಟ್ ಜನರೇಟ್ ಆಗುತ್ತೆ. ಈಗ ನಾನು ಹೇಳಿದ ಹಾಗೆ ನಮಗೆ ಒಂದು ಅಕ್ಸೆಸಬಿಲಿಟಿ ಇದೆ. ಸರ್ ಹೇಳಿದ ಹಾಗೆ ಯಾವುದೇ ಒಂದು ಹಳ್ಳಿಯಲ್ಲಿ ಇರುವಂತ ಒಬ್ಬ ರೈತ, ಅವ್ರ ಹತ್ರ ಮಿನಿಮಮ್ ಆಗಂತ ಒಂದು ಮೊಬೈಲ್ ಫೋನ್ ಅಂತೂ ಇದ್ದೇ ಇರುತ್ತೆ. ಸೊ ಈಗ ಆ ಮನುಷ್ಯ ಕನೆಕ್ಟೆಡ್ನೆಸ್ ಅನ್ನ ಈಗ ಹೇಳಿದೆ, ಒಂದು ಕನೆಕ್ಟಿವಿಟಿ ಸಿಗುತ್ತೆ, ಒಂದು ಕಾನ್ವರ್ಸೇಷನ್ಗೆ ಒಂದು ಪ್ಲಾಟ್ಫಾರ್ಮ್ ಕೂಡ ಸಿಗುತ್ತೆ. ಸೊ ಏನಾಗುತ್ತೆ, ವಿಷಯಗಳ ವಿನಿಯೋಗ ಕೂಡ ಅದನ್ನ ಮಾಡ್ಕೊಳ್ಬಹುದು, ಮತ್ತೆ ಅದ್ರಲ್ಲಿ ಕಂಟೆಂಟ್ ಜನರೇಟ್ ಆಗುತ್ತೆ. ಈಗ ನನಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್, ಈಗ ನಾನು ಒಂದು ಬಾಳೆಹಣ್ಣನ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ನಾನು ಒಂದು ಭತ್ತನ ಬೆಳೀತಾ ಇದ್ದೀನಿ ಅಥವಾ ಯಾವುದೋ ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ಏನಿದೆ, ಸೊ ಅದನ್ನ ಅವರು ಪ್ಲಾಟ್ಫಾರ್ಮ್ಗಳಲ್ಲಿ ತರಬಹುದು, ಅದನ್ನ ಚರ್ಚೆಗಳು ಮಾಡಬಹುದು, ಅಲ್ಲಿ ಇದ್ದಂತ ಎಕ್ಸ್ಪರ್ಟ್ಸ್ಗಳ ಹತ್ರ ಸಲಹೆಗಳನ್ನ ತಗೊಳ್ಬಹುದು. ಸೊ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ನಾನು ಹಳ್ಳಿಲೇ ಇರ್ಬೋದು, ಬಟ್ ನನ್ನ ಕನೆಕ್ಟಿವಿಟಿ ಡೆಲ್ಲಿ ತನಕ ಕೂಡ ಹೋಗ್ಬೋದು, ನನ್ನ ಕನೆಕ್ಟಿವಿಟಿ ಗ್ಲೋಬಲ್ ಮಾರ್ಕೆಟ್ ತನಕ ಕೂಡ ಹೋಗ್ಬೋದು. ಸೊ ಏನಾಗುತ್ತೆ ಅಂದ್ರೆ, ನನ್ನ ಕೂತಿರೋಂತ ಲೊಕೇಶನ್ ಅಲ್ಲೇ, ನನ್ನ ಜಾಗದಲ್ಲೇ ಇಟ್ಕೊಂಡು ಕೂಡ ನನಗೆ ನನ್ನ ಇನ್ಫಾರ್ಮೇಶನ್ ಗಳು ಬರುತ್ತೆ. ಸೊ ಈ ತರ ನಾನು ಕೂಡ ನನ್ನ ಉತ್ಪಾದನೆಗಳಾಗಿರ್ಬೋದು ಅಥವಾ ಇನ್ಫಾರ್ಮೇಶನ್ ಹೇಳಿದ ಹಾಗೆ ಅಗ್ರಿಕಲ್ಚರ್ ಅಲ್ಲಿ ಅಪ್ಗ್ರೇಡೇಷನ್ ಗಳಂತೂ ತುಂಬಾ ಆಗ್ತಾ ಇದೆ. ಯಾವ ಯಾವ ಟೆಕ್ನಾಲಜಿಗಳು ಬಂದಿದೆ ಅಂತ ವಿಷಯಗಳ ಬಗ್ಗೆ ತಿಳ್ಕೊಳ್ಬಹುದು, ವೆದರ್ ರಿಪೋರ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಬಹುದು, ಯಾವ ಸೀಸನ್ ಅಲ್ಲಿ ನಾನು ಯಾವ ಬೆಳೆನ ಬೆಳಿಬೇಕು ಅನ್ನೋದು ಕೂಡ ತಿಳ್ಕೊಳ್ಬಹುದು, ಈಲ್ಡಿಂಗ್ ಫೆಸಿಲಿಟಿ ಅಥವಾ ಸಾಯಿಲ್ ಕನ್ಸರ್ವೇಷನ್ ಇರ್ಬೋದು ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ವಾಟರ್ ಕನ್ಸರ್ವೇಷನ್ ಬಗ್ಗೆ ಇರ್ಬೋದು. ಈಗ ಆ ದಿಕ್ಕಿನಲ್ಲಿ ಕಿಸಾನ್ ಸಹಾಯಕ್ ಅಂತ ಒಂದು ಆಪ್ ಕೂಡ ಲಭ್ಯ ಇದೆ, ಇವತ್ತು ರೈತರು ಅದನ್ನ ಬಳಸಿಕೊಂಡು ರಿಯಲ್ ಟೈಮ್ ಅಲ್ಲಿ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಅದೇ ಸರ್ ಹೇಳಿದ ಹಾಗೆ. ಸೊ ಆಪ್ಗಳು ಈಗ ಗವರ್ಮೆಂಟ್ ಅವರು ಕೂಡ, ಯಾಕಂದ್ರೆ ನಾವು ಹೇಳ್ಬಿಡ್ತೀವಿ ಅಗ್ರಿಕಲ್ಚರ್ ಅಲ್ಲಿ ಇದ್ದ, ಮತ್ತೆ ಇನ್ನೊಂದು ನನಗೆ ತುಂಬಾ ಒಳ್ಳೇದಂತ ಅನ್ಸಿದ್ದು, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೂಡ ನೀವು ಕಂಟೆಂಟ್ ನ ಜನರೇಟ್ ಮಾಡಬಹುದು. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಿರ್ಬೋದು ಅಥವಾ ಲೈಫ್ ಸ್ಟಾಕ್ ಕಂಪನಿಗಳಾಗಿರ್ಬೋದು, ಅವರುಗಳದೇ ಆದಂತ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಕೂಡ ಓಪನ್ ಮಾಡ್ಕೊಂಡಿದೆ. ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವಿಚ್ ಇಸ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಏನಿದೆ, ಅವರು ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ಏಷ್ಯಾ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಕೊಂಡೇ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಕೂಡ ಮಾಡಿದ್ದಾರೆ. ಈಗ ನಮ್ಮ ಭಾರತಕ್ಕೆ ಸೀಮಿತವಾದಂತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅವರವರ ಭಾಷೆಗಳಲ್ಲೇ ಅಗ್ರಿಕಲ್ಚರ್ ಸೈಂಟಿಸ್ಟ್ ಗಳಾಗಿರ್ಬೋದು ಅಥವಾ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಅಥವಾ ಯಾರು ಎಕ್ಸ್ಪರ್ಟ್ಸ್ ಹೂ ಇಸ್ ಆಲ್ರೆಡಿ ವರ್ಕಿಂಗ್ ಇನ್ ದ ಅಗ್ರಿಕಲ್ಚರ್, ಅವ್ರಗಳದೇ ಆದಂತ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹೇಳಿದಾಗೆ ಕನೆಕ್ಟಿವಿಟಿ, ನನಗೆ ವಿಷಯನೇ ತಿಳ್ಕೊಂಡಿಲ್ಲ ಅಥವಾ ನನ್ನ ಪೇಪರೇ ಓದಬೇಕು ಅಥವಾ ನಾನು ಟಿವಿನೇ ನೋಡ್ಬೇಕು ಅಂತ ಏನಿಲ್ಲ, ನಮಗೆ ಅವೈಲೇಬಲ್ ಆಗಿರೋಂಥ ನಮ್ಮ ಮೊಬೈಲ್ ಫೋನ್ಗಳಲ್ಲೇ ವಿಷಯಗಳು ನಮಗೆ ಬರುತ್ತೆ. ಮತ್ತೆ ಸರ್ ಹೇಳಿದಾಗ ಒಂದು ವಾಟ್ಸ್ಆ್ಯಪ್ ಗ್ರೂಪ್, ಈಗ ನಮಗೆ ಒಂದು ಯಾವುದೋ ಒಂದು ನಾನು ಆನಿಮಲ್ ಸ್ಟಾಕ್ ಅಲ್ಲಿ ಇದ್ದೀನಿ ಅಥವಾ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಇದ್ದೀನಿ ಅಂತ ಹೇಳಿ ನಿಮ್ದೇ ಆದಂತಹ ಒಂದು ಸ್ಪೆಸಿಫಿಕ್ ಗ್ರೂಪ್ಸ್ಗಳನ್ನ ಮಾಡ್ಕೊಳ್ಬಹುದು. ಸೊ ಅಲ್ಲಿ ಡಿಸ್ಕಷನ್ಸ್ಗಳಾಗುತ್ತೆ. ಸೊ ಆ ಏರಿಯಾಗಳಲ್ಲಿ ಬರೋಂಥ ಪ್ರಾಬ್ಲಮ್ಸ್ಗಳು ಏನಿದೆ ಅದಕ್ಕೆ ಅಲ್ಲೇ ನಿಮಗೆ ಸೊಲ್ಯೂಷನ್ಗಳು ಕೂಡ ಸಿಗುತ್ತೆ ಅಥವಾ ನಿಮ್ಗೆ ಒಂದು ಐಡಿಯಾಸ್ ಕೂಡ ಬರ್ಬೋದು, ಐಡಿಯಾಸ್ ಜನರೇಟ್ ಆಗುತ್ತೆ. ಸೊ ಸೋಷಿಯಲ್ ಮಾಧ್ಯಮನ ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ನಾವು ಈ ಥರ ಪ್ರಯೋಜನಕ್ಕೆ ಕೂಡ ತುಂಬ ಬೆಳೆಸ್ಕೊಳ್ಬಹುದು ಅಂತ ನನಗನ್ಸುತ್ತೆ. ಸೋಶಿಯಲ್ ಮಾಧ್ಯಮಗಳನ್ನ ಬಳಸಿಕೊಂಡು ಇವತ್ತು ನನ್ನ ಸುತ್ತಮುತ್ತ ಮಾರ್ಕೆಟ್ ಪ್ರೈಸ್ ಹೇಗಿದೆ, ಯಾವ ಬೆಳೆಗೆ ಎಷ್ಟು ಪ್ರೈಸ್ ಇದೆ, ಮತ್ತೆ ನನ್ನ ಸುತ್ತಮುತ್ತ ಎಷ್ಟು ಜನ ಆ ಬೆಳೆಯನ್ನು ಬೆಳೀತಿದ್ದಾರೆ. ಸಾಮಾನ್ಯವಾಗಿ ಪ್ರಥಮವಾಗಿ ಬೆಳೆದಂಥ ಟೊಮೆಟೊ ರೈತನಿಗೆ ಹೆಚ್ಚಿಗೆ ಬೆಳೆ ಬರ್ತದೆ, ಬೆಲೆ ಸಿಗುತ್ತೆ. ನಂತರ ಒಂದು ತಿಂಗಳಾದ ನಂತರ ಅದು ರೋಡಲ್ಲಿ ಬಿದ್ದಿರ್ತದೆ. ಕಾರಣ ಏನು ಅಂದರೆ, ನಮಗೆ ಉತ್ಪಾದನೆ ಜಾಸ್ತಿ ಆಗ್ತದೆ, ಕನ್ಸ್ಯೂಮರ್ ಕಡಿಮೆ ಆಗಿಬಿಡ್ತದೆ. ಅಂದರೆ ನನ್ನ ಸುತ್ತಮುತ್ತ ಎಷ್ಟು ಜನ ಟೊಮೆಟೊ ಹಾಕಿದ್ದಾರೆ, ಬೇರೆ ತರಕಾರಿ ಹಾಕಿದ್ರೆ ಏನಾಗ್ಬೋದು, ಇವತ್ತಿನ ಮಾರ್ಕೆಟ್ ಪ್ರೈಸ್ ಯಾವ ತರಕಾರಿಗೆ ಎಷ್ಟಿದೆ, ಕ್ವಾಂಟಿಟಿ ಎಷ್ಟಿದೆ ಇವತ್ತು, ಈ ಒಂದು ಸ್ಟ್ಯಾಟಿಸ್ಟಿಕ್ಸು ನಮ್ಮ ರೈತರಿಗೆ ನೇರ ಸಿಗೋದಾದರೆ ಈ ಒಂದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಆಗ್ಬೋದು, ಅದನ್ನ ಅಪ್ಲೋಡ್ ಮಾಡಿ ಡೇಟಾನ ಮೊಬೈಲ್ ಮೂಲಕ ಪ್ರತಿಯೊಬ್ಬರಿಗೂ ತಲುಪೋ ರೀತಿ ನೋಡಿಕೊಂಡ್ರೆ ಬಹುಶಃ ರೈತ ನಾನು ಯಾವ ಬೆಳೆಯನ್ನು ಬೆಳೆದ್ರೆ ಅದು ಇನ್ನು 3 ತಿಂಗಳಿಗೂ 4 ತಿಂಗಳಿಗೂ ಅದು ಕ್ರಾಪ್ ಕಟ್ಟಿಂಗ್ ಆಗೋ ಟೈಮಿಗೆ ಅದರ ಬೆಲೆ ಎಷ್ಟಿದೆ ಅಂತ ನಾವು ಇವತ್ತು ಎ ಟೆಕ್ನಾಲಜಿ ಇಟ್ಕೊಂಡು ಪ್ರಿಡಿಕ್ಟ್ ಮಾಡಬಹುದಾಗಿದೆ. ಸೊ ಹಿಂದಿನ ವರ್ಷ ಹೇಗಿತ್ತು, ಅದರ ಹಿಂದಿನ ವರ್ಷ ಹೇಗಿತ್ತು ಅಂತ ಒಂದು 5-10 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ನೋಡಿದ್ರೆ ಬೆಲೆ ಮತ್ತೆ ಬೆಳೆಗಿರ್ತಕ್ಕಂಥ ಬೆಲೆ ಹೇಗಿತ್ತು ಆ ಟೈಮಲ್ಲಿ ಮತ್ತೆ ಅದರದ್ದು ಪ್ರೊಡಕ್ಷನ್ ಎಷ್ಟಿತ್ತು ಇದನ್ನು ನೋಡಿಕೊಂಡ್ರೆ ಬತ್ತು ನಾವು AI ಮಾಡೆಲ್ನ ಯೂಸ್ ಮಾಡಿಕೊಂಡು ಪ್ರಿಡಿಕ್ಟಿವ್ ಮಾಡೆಲ್ಸ್ ಹಾಕೊಂಡು ನಾನು ಇವತ್ತು ಟೊಮೆಟೊ ಹಾಕಿದ್ರೆ ಇನ್ನು 3 ತಿಂಗಳಿಗೆ ಅದರ ಬೆಲೆ ಎಷ್ಟು ಬರಬಹುದು ಅಂತ ಪ್ರಿಡಿಕ್ಟಿವ್ ಮಾಡೆಲ್ಸ್ನ ನಾವು ಮಾಡಬಹುದಾಗಿದೆ. ಈ ದಿಕ್ಕಿನಲ್ಲಿ ನಾವು ಈ ಬಹುಶಃ ಈ ಮಾಧ್ಯಮಗಳನ್ನ ಬೆಳೆಸಿಕೊಂಡು ರೈತರು ಮುನ್ನಡೆ ಸಾಧಿಸಬಹುದು ಅಂತ ನಾನು ಅನ್ಕೋತೀನಿ. ಸೊ ಮತ್ತೆ ನಾನು ಇನ್ನೊಂದು ಏನು ಯೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ ಕಂಪ್ನಿಗಳಲ್ಲಿ ಸುಮಾರು ಜನ ನಮ್ಮ ರೈತ ಮಿತ್ರಗಳು ಇರ್ತಾರೆ, ಅದ್ರಲ್ಲಿ ಸಕ್ಸಸ್ ಸ್ಟೋರೀಸ್ ಅಂತಾನು ಇರುತ್ತೆ ಮತ್ತೆ ಫೇಲ್ಯೂರ್ಸ್ ಅಂತಾನು ಇರುತ್ತೆ. ಸೊ ನಮ್ಗನ್ಸದು ಈಗ ನಮ್ಮ ಕಂಪ್ನಿಗಳೆಲ್ಲ ಏನಿದೆ ಅಲ್ಲಿ ಸ್ವಲ್ಪ ಡಿಜಿಟಲ್ ಲಿಟ್ರಸಿ ಇರೋಂಥವ್ರು, ಈಗ ನಮಗೆ ಗೊತ್ತಿರೋ ಹಾಗೆ ಅಥವಾ ನಮ್ಮ ಮಾಧ್ಯಮದ ಒಂದು ರಿಸರ್ಚ್ ಅನುಗುಣವಾಗಿ ನೋಡಿದ ಹಾಗೆ ಡಿಜಿಟಲ್ ಲಿಟ್ರಸಿ ತುಂಬಾ ಕಡಿಮೆ ಇದೆ. ಯೂಸ್ ಮಾಡೋಕೆ ಗೊತ್ತು, ಮೊಬೈಲ್ ಇದೆ ಅಂತ ಗೊತ್ತು, ಬಟ್ ಏನ್ ಕಂಟೆಂಟ್ ಬರುತ್ತೆ ಅದರಲ್ಲಿ ಬರೋಂಥ ಕಂಟೆಂಟು ಸರಿಯಾಗಿದೆಯಾ, ಅಥೆಂಟಿಕ್ ಆಗಿದೆಯಾ? ಸೊ ಅದರಲ್ಲಿ ಡಿಜಿಟಲ್ ಲಿಟ್ರಸಿ ಅಂತಾನು ಕೂಡ ಇದೆ, ಅದನ್ನ ನಮ್ಮ ರೈತರ ಮಿತ್ರಗಳಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಸೊ ಕಂಟೆಂಟ್ ಕ್ರಿಯೇಟ್ ಮಾಡಂತ ಕಂಪ್ನಿಗಳಿರ್ಬೋದು ಅಥವಾ ಒಂದು ಅಸೋಸಿಯೇಷನ್ ಇರ್ಬೋದು ಅಥವಾ ಒಂದು ಯಾರೋ ಒಂದು ಗುಂಪು ಎಕ್ಸ್ಪರ್ಟ್ಸ್ ಗಳು ಸೇರ್ಕೊಂಡು ಮಾಡಂತ ವಿಷಯಗಳಲ್ಲಿ ಮೊದಲಿನದಕ್ಕೆ ಒಂದು ಒಳ್ಳೆ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೇ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಅನ್ಕೊಳ್ಳೋಣ, ಯಾವ್ದೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು, ಯಾವ್ದೋ ಒಂದು ವಿಷಯನ ಅದ್ರ ಬಗ್ಗೆ ಮಾತ್ರ. ಫಾರ್ ಎಕ್ಸಾಂಪಲ್, ಫಿಶರಿ ಇರ್ಬೋದು ಅಥವಾ ನೀವು ಹೇಳ್ದಂಗೆ ಒಂದು ಫ್ರೂಟ್ ಸೊಸೈಟಿ ಇರ್ಬೋದು ಅಥವಾ ಒಂದು ಸಾಯಿಲ್ ಕನ್ಸರ್ವೇಷನ್, ಯಾವ್ದೋ ಒಂದು ಟಾಪಿಕ್ನ ತಗೊಳ್ತೀವಿ. ಮೊದಲನೇದಾಗಿ ಐಡಿಯೇಷನ್ ಮತ್ತೆ ಪ್ಲಾನಿಂಗ್, ಏನ್ ಬರಬೇಕು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಮತ್ತೆ ಇಂಡಿಯಾದಲ್ಲಿ ತುಂಬಾ ಜನ ಯೂಟ್ಯೂಬ್ಗಳನ್ನ ಯೂಸ್ ಮಾಡ್ತಾರೆ, ಅದ್ರಲ್ಲಿ ಬರೋಂತ ಮೋಡಸ್ ಆಪರಂಡಿಗಳಿರ್ಬೋದು, ಅದ್ರಲ್ಲಿ ಬಂದ ಡಿಸ್ಕಷನ್ಸ್ ಗಳಿರ್ಬೋದು, ಸಕ್ಸಸ್ ಸ್ಟೋರೀಸ್ ಎಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನನಗೆ ಮೊದಲನೇದಾಗಿ ಪ್ಲಾನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅಥವಾ ನೀವು ಪಾಡ್ಕಾಸ್ಟಿಂಗ್ ಕೂಡ ಮಾಡ್ಬೋದು ಈಗ. ಓಕೆ, ರೈತ ಮಿತ್ರಗಳು ನಮ್ಮ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಪಾಡ್ಕಾಸ್ಟಿಂಗ್, ಈಗ ರೇಡಿಯೋನಲ್ಲಿ ಏನು ಬರ್ತದೆ ಕಂಟೆಂಟ್, ಚಿಕ್ಕ ಚಿಕ್ಕ ಸ್ಟೋರೀಸ್ಗಳನ್ನ ಶೇರ್ ಮಾಡ್ಕೊಳ್ಳೋಂಥದ್ದು ಕೂಡ ಕೆಲಸಗಳನ್ನ ಮಾಡ್ಬೋದು. ಮೊದಲನೇದಾಗಿ ನೀವು ಹೇಳ್ದಂಗೆ ಒಂದು ತರೋ ಪ್ಲಾನಿಂಗ್ ಮಾಡಬೇಕಾಗುತ್ತೆ, ನಾವು ಏನೇನು ಮಾಡ್ಬೋದು ಅಂತ ಅದೊಂದಿದೆ. ಯಾಕಂದರೆ ನನ್ನ ಇದು ಧ್ಯೇಯ ಏನು, ನಂದು ವಿಷನ್ ಏನು ಇದೆ ಯೂಟ್ಯೂಬ್ದು, ನನ್ನ ಮಿಷನ್ ಏನಿದೆ, ಏನು ಉದ್ದೇಶಗಳನ್ನ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನೆಲ್ನ ಮಾಡ್ತಾ ಇದ್ದೀನಿ, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು, ಈ ಯೂಟ್ಯೂಬ್ನ ಎಂತ ನಮ್ಮ ಕೃಷಿಕರು ನೋಡಬಹುದು. ಈಗ ಸರ್ ಹೇಳಿದ್ರು ಟೊಮೆಟೊ ಗ್ರೋವರ್ಸ್ ಇರ್ತಾರೆ, ಅವ್ರದೇ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಅಥವಾ ನಾಳೆ ಫ್ರೂಟ್ ಅವ್ರು ಇರ್ಬೋದು ಅಥವಾ ಆನಿಮಲ್ ಹಸ್ಬೆಂಡ್ರಿ ಇರ್ಬೋದು. ಸೊ ಅವ್ರದೇ ಆದಂತ ಒಂದು ಟಾರ್ಗೆಟ್ ಆಡಿಯನ್ಸ್ ಇರ್ತದೆ, ಅದನ್ನ ನೋಡಬಹುದು. ಮತ್ತೆ ಹೇಗೆ ಒಂದು ಚಾನಲ್ ಅಲ್ಲಿ ಕಂಟೆಂಟ್ ರೆಗ್ಯುಲರ್ ಆಗಿ ಕಂಟೆಂಟ್ನ ಕೊಡ್ತಾ ಬರಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಕಂಟೆಂಟ್ ನಿಲ್ಲಿಸಕ್ ಹೋಗಬಾರ್ದು. ಪ್ರತಿ ವಾರಕ್ಕೆ ಒಂದು ಅಪ್ಗ್ರೇಡೇಷನ್ ಇರ್ಬೋದು, ಅಪ್ಡೇಷನ್ ಮಾಡೋಂಥದ್ದು ಇರ್ಬೋದು, ಅದರಲ್ಲಿ ಪಿಕ್ಚರ್ಸ್ ಹಾಕಂಥದ್ದು ಇರ್ಬೋದು ಅಥವಾ ವೀಡಿಯೋಸ್ ಆಗಂಥದ್ದು ಇರ್ಬೋದು, ಆಡಿಯೋನ ಯೂಸ್ ಮಾಡೋಂಥದ್ದು ಇರ್ಬೋದು. ಸೊ ನಮಗೆ ಇಟ್ಸ್ ಎ ವೆರಿ ಬೇಸಿಕ್ ಥಿಂಗ್. ಯೂಶುವಲ್ ಆಗಿ ಯಾರೇ ಕೂಡ ಒಂದು ಸರ್ ಹೇಳ್ದಂಗೆ ಒಂದು ಮೊಬೈಲಲ್ಲಿ ಇಟ್ಕೊಂಡು ಒಂದು ಸ್ಟೋರಿಗಳನ್ನ ಮಾಡಿ ಪೋಸ್ಟ್ ಮಾಡಿ ರಿಯಲ್ ಎಕ್ಸ್ಪೀರಿಯನ್ಸಸ್ಗಳನ್ನ ಆಗ್ತಾಗ ಏನಾಗುತ್ತೆ, ಒಂದು ವಿಸಿಬಿಲಿಟಿ ಸಿಗುತ್ತೆ. ಅಂದ್ರೆ ರೈತ ಉತ್ಪಾದಕ ಕಂಪನಿನೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಬಹುದು, ಯೂಟ್ಯೂಬ್ ಚಾನಲ್ ಮಾಡಬಹುದು, ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೋಬಹುದು, ಆ ವೆಬ್ಸೈಟ್ ಮೂಲಕ ಮೆಂಬರ್ಸ್ ಗೆಲ್ಲ ಲಿಂಕ್ ಕೊಡಬಹುದು, ಮೆಂಬರ್ಸ್ ಗಳಿಗೆಲ್ಲ ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ಕೊಡಬಹುದು, ಕಮ್ಯುನಿಕೇಶನ್ಸ್ ಮಾಡ್ಲಿಕ್ಕೆ ಬಹಳ ಉತ್ತಮವಾದ ಒಂದು ವೇದಿಕೆ ಇವತ್ತು. ಅಲ್ಲ, ಈಗ ವೆಬ್ಸೈಟ್ ಅಂದಾಗ ಅದಕ್ಕೆ ಖರ್ಚು ತುಂಬಾ ಆಗುತ್ತೆ, ಬಟ್ ಇತ್ತೀಚೆಗೆ ವೆಬ್ಸೈಟ್ ಕ್ರಿಯೇಷನ್ ಮಾಡ್ಲಿಕ್ಕೆ ನಾವು ಹಿಂದೆ ಇದ್ದಂತ ಖರ್ಚು ಇಲ್ಲ. ಹೌದಾ? ಹಿಂದೆ ಇದ್ದಂತ ಅದ್ರಲ್ಲಿ ಅವ್ರದೇ ಒಂದು ಆರ್ಗನೈಸೇಷನ್ ಇರೋದ್ರಿಂದ ಶೇರ್ಡ್ ಮಾಡೆಲ್ ಅದನ್ನ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ. ಮಿನಿಮಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸರ್ ಹೇಳಿದಂಗೆ ಮಿನಿಮಲ್ ತುಂಬಾ ಕಡಿಮೆ ಖರ್ಚಿನಲ್ಲಿ ಒಂದು, ಮತ್ತೆ ಯೂಟ್ಯೂಬ್ ಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಏನು ಇದಂತ ಬೇಡ, ದುಡ್ಡು ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತೆ ನಿಮ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಅವ್ರಗಳೇ ಇದಾರೆ, ನಿಮ್ಮ ನಿಮ್ಮ ರೈತರುಗಳೇ ಅವ್ರವ್ರ ವಿಡಿಯೋಗಳನ್ನ ಹಾಕೊಂಡು ಹೋದ್ರೆ ಈಗ ಒಂದು 50 ರೈತರು ಒಟ್ಟಿಗೆ ಸೇರ್ಕೊಂಡು ಸಣ್ಣ ಅಮೌಂಟ್ ಅನ್ನ ಶೇರ್ ಮಾಡಿ ಒಂದು ವೆಬ್ಸೈಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಕೇಳಿದೀವಿ ಈಗ ಯೂಟ್ಯೂಬ್ ಅಲ್ಲಿ ವ್ಯೂವರ್ಶಿಪ್ ಜಾಸ್ತಿ ಆದ್ರೆ ಆದಾಯ ಅವ್ರಿಗೆ ಬರುತ್ತೆ, ಅದನ್ನ ಮೊನಿಟೈಸ್ ಕೂಡ ಮಾಡಬಹುದು. ಹೌದು, ಅದನ್ನ ಮೊನಿಟೈಸ್ ಕೂಡ ಮಾಡಬಹುದು. ಸೊ ಈಗ ನೀವು ಹೇಳಿದಾಗ ಇಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಥವಾ ಇಷ್ಟು ನಂಗೆ ವ್ಯೂಸ್ ಬರುತ್ತೆ ಅಥವಾ ನಮ್ಗೆ ಇಷ್ಟು ಡಿಸ್ಕಷನ್ಸ್ ಗಳು ಆಗ್ತಾ ಇದೆ ಅಂತ ಹೇಳಿದಾಗ ನಾನು ಹೇಳಿದ್ದು ಒಂದು ವಿಸಿಬಿಲಿಟಿ ಅನ್ನೋದು ಗೊತ್ತಾಗುತ್ತೆ, ಜನಗಳಿಗೆ ಈ ತರ ಕೆಲಸಗಳು ಆಗ್ತಾ ಇದೆ ಅಂತ. ಸೊ ನಾನು ಹೇಳಿದಾಗೆ ಥೈಲ್ಯಾಂಡ್ ಅಲ್ಲಿ ಸ್ಟೋರೀಸ್ ತಗೊಳ್ಬಹುದು ಅಥವಾ ತಮಿಳ್ನಾಡಲ್ಲಿ ಇರ್ಬೋದು ಅಥವಾ ಸರ್ ಹೇಳ್ದಂಗೆ ಕೇರಳ ಕಿಸಾನ್ ಅಂತ. ಸೊ ಅದು ಕೂಡ ತುಂಬಾ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದೆ ವಿಷಯಗಳು ಬಂದಂಗೆ. ಅದೇ ತರ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದಾರೆ, ಈಗ ನಮ್ಮ ಧಾರವಾಡದಲ್ಲಿ ಇರೋಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಕೂಡ ಟ್ರೈ ಮಾಡಿದಾರೆ, ಇಲ್ಲ ಅಂತ ಇಲ್ಲ, ಬಟ್ ಇನ್ನೂ ಮೋರ್ ಕಂಟೆಂಟ್, ಕಂಟೆಂಟ್ ಏನು ಇದಿಲ್ಲ, ಡ್ರೆತ್ ಇಲ್ಲ. ಸೊ ವಿ ಹ್ಯಾವ್ ಟು ಜನರೇಟ್ ಸಮ್ ಕಂಟೆಂಟ್. ಆಮೇಲೆ ಇವತ್ತು ರೈತರಿಗೂ ಮತ್ತೆ ಬೈಯರ್ಸ್ ಇದಾರಲ್ಲ, ಪ್ರೊಡ್ಯೂಸರ್ಸ್ ಮತ್ತು ಬೈಯರ್ಸ್, ಇವ್ರ ಕನೆಕ್ಟಿವಿಟಿ ಅಲ್ಲಿ ಗ್ಯಾಪ್ ಇದೆ. ಹಾಗೆ ಆ್ಯಪ್ ಬಿಲ್ಡ್ ಮಾಡ್ಲಿಕ್ಕೂ ಕೂಡ ಆ್ಯಪ್ ಬರ್ತಾ ಇದೆ ಈಗ. ಈ ನಾಮ್ ಅಂತ ಒಂದು ಆ್ಯಪ್ ಬಂದಿದೆ, ಅದು ಫ್ರೀ ಸಿಗುತ್ತೆ. ಇದನ್ನ ರೈತರು ಹಾಕೋಬಹುದು, ಬೈಯರ್ಸು ಹಾಕೋಬಹುದು, ಅವ್ರವ್ರು ಕನೆಕ್ಟ್ ಮಾಡ್ಕೊಡುತ್ತೆ ಅದು. ಸೊ ಯಾರಿಗೆ ಏನ್ ಬೈ ಮಾಡ್ಲಿಕ್ಕೆ ಆಸಕ್ತಿ ಇದೆ ಇವತ್ತು ಗೊತ್ತಿಲ್ಲ, ಇವತ್ತು ನನಗೇನು ಬಾಳೆ ತಗೋಬೇಕು ಅಂತ ಆಸಕ್ತಿ ಇದೆ, ನಾಳೆ ಅದು ಮ್ಯಾಂಗೋ ಹೋಗ್ಬಿಡ್ತಿದೆ, ನಾಳೆ ಕೋಕೋನಟ್ ಹೋಗುತ್ತೆ. ಸೊ ನಾಳೆ ನನಗೆ ಕೋಕೋನಟ್ ಬೇಕು ಅಂತ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಕೋಕೋನಟ್ ಪ್ರೊಡ್ಯೂಸರ್ ನನ್ನನ್ನು ಕಮ್ಯುನಿಕೇಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೋಬಹುದು. ಈ ತರ ಆ್ಯಪ್ಗಳಿವೆ, ಇದನ್ನ ಸಮುದಾಯ ಹುಡುಕಿ ಅದನ್ನ ಹೆಕ್ಕಿ ನೋಡ್ಬೇಕಾಗತ್ತೆ. ಫೇಸ್ಬುಕ್ ಅಲ್ಲೂ ಕೂಡ ನಾನು ಹೇಳಿದ ಹಾಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಲೈವ್ ಅಂತ ಕೂಡ ಹೋಗ್ಬೋದು. ನೀವು ಮುಂದಿನ ವಾರ ನಾನು ಮಾಡಂತ ಒಂದು ಲೈವ್ ಪ್ರೋಗ್ರಾಮ್ ಏನಿದೆ, ನಾನು ಅದು ಸರ್ ಹೇಳಿದ ಹಾಗೆ ಒಂದು ತೆಂಗಿನಕಾಯಿ ಉತ್ಪಾದಕರ ಬಗ್ಗೆ ಒಂದು ಲೈವ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ರೆ, ತೆಂಗಿನಕಾಯಿ ಉತ್ಪಾದನೆ ಮಾಡಂತ ಅಥವಾ ಅದು ತೋಟ ಇರುವಂತ ಜನಗಳೇ ಅದರಲ್ಲಿ ಸೇರ್ತಾರೆ. ಸೊ ವಿಷಯ ವಿನಿಮಯ ಆಗುತ್ತೆ, ಡಿಸ್ಕಷನ್ಸ್ ಆಗುತ್ತೆ, ಕ್ವೆಶ್ಚನಿಂಗ್ ಸಿಗುತ್ತೆ, ಆನ್ಸರ್ಸ್ಗಳು ಸಿಗುತ್ತೆ. ಸೊ ಏನಂತಂದ್ರೆ ಆದಷ್ಟು ಈ ಮಾಧ್ಯಮಗಳನ್ನ ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ವಿಷಯಗಳನ್ನ ತಿಳ್ಕೊಳ್ಬಹುದು ನಮ್ಮ ಕೃಷಿಕರು ಅಂತ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಇದೆಯಲ್ಲ ಮೇಡಮ್, ಅದರ ಒಂದು ಸದ್ಬಳಕೆನ ರೈತರು ಅಥವಾ ರೈತ ಉತ್ಪಾದಕ ಕಂಪನಿಗಳು ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಪತ್ರಿಕೆಗಳು ಈಗ ನಮ್ಗಳಿಗೆ ಗೊತ್ತಿರೋ ಹಾಗೆ ಪತ್ರಿಕೆಗಳಲ್ಲಿ ಕೃಷಿಗೆ ಅಂತಾನೆ ಒಂದು ಮೀಸಲು ಇಟ್ಟಿರ್ತೀವಿ. ನಮ್ಗೆ ಸಪ್ಲಿಮೆಂಟ್ಸ್ ಅಂತ ಬರುತ್ತೆ, ವಿಕೆಯಲ್ಲಿ ವಿಕೆ ಕೃಷಿ ಅಂತಾನೆ ಇದೆ, ಪ್ರಜಾವಾಣಿಲು ಕೂಡ ಒಂದು ಅದಕ್ಕೆ ಆದಂತ ಒಂದು ಪುಟಗಳನ್ನ ಮೀಸಲಿಟ್ಟಿರ್ತಾರೆ. ಮೊದಲನೇದಾದ ನಾಲ್ಕು ಪುಟಗಳು ಬರ್ತಾ ಇತ್ತು, ಈಗ ಅದು ಬರ್ತಾ ಬರ್ತಾ ಸೀಮಿತ ಆಗಿದ್ದು ಒಂದು ಪುಟಕ್ಕೆ ಬಂದು ನಿಂತಿದೆ. ಬಟ್ ವಿಷಯಗಳಂತೂ ಬರಿತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಇವಾಗ ಹೇಳಿ ಎಲ್ಲಾ ರೈತರುಗಳು ಓದ್ತಾರೆ ಅನ್ನೋದು ನಮ್ಗೆ ಆಗೋದಿಲ್ಲ. ಎಲ್ಲಾ ವಿಷಯಗಳನ್ನು ಓದ್ಕೊಳ್ತಾರೆ, ಅಥವಾ ಈಗ ಹಳ್ಳಿಗಾಡಲ್ಲಿ ಇರೋ ಜನಗಳಿಗೆ ಓದಂತ ಕೆಪಾಸಿಟಿ ಇಲ್ಲದೆ ಇರ್ಬೋದು, ಅಥವಾ ಪೇಪರ್ ಅಕ್ಸೆಸಬಿಲಿಟಿ ಇಲ್ಲದೆ ಇರ್ಬೋದು. ಸೊ ಅಂತವ್ರು ನಾನು ಹೇಳಿದ್ದು ಇವಾಗ ಯೂಟ್ಯೂಬ್ ಅಲ್ಲಿ ಬರೋಂತ ವಿಷಯಗಳನ್ನ ಅಥವಾ ವಾಟ್ಸ್ಆಪ್ ಅಲ್ಲಿ ಬರೋಂತ ವಿಷಯಗಳನ್ನ ಅಥವಾ ರೇಡಿಯೋ ಪಾಡ್ಕಾಸ್ಟಿಂಗ್ ಅಲ್ಲಿ ಬರೋಂತ ವಿಷಯಗಳನ್ನ ತಗೊಂಡು ಇನ್ನೂ ಹೆಚ್ಚು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ. ಅಲ್ಲಮ್ಮ, ಈಗ ಪಾಸಿಟಿವ್ ಜರ್ನಲಿಸಮ್ ಅಥವಾ ಡೆವಲಪ್ಮೆಂಟ್ ಜರ್ನಲಿಸಮ್ ಅಂತ ಕರಿತೀವಲ್ಲ, ಆ ತರ ಈ ಪತ್ರಿಕೆಗಳನ್ನು ಕೂಡ ರೈತ ಉತ್ಪಾದಕ ಕಂಪನಿಗಳ ಅಭಿವೃದ್ಧಿಗೆ ಅಭ್ಯುದಯಕ್ಕೆ ಬಳಸ್ಕೋಬಹುದೇ ಅಂತ? ಖಂಡಿತವಾಗಿಯೂ. ಇವಾಗ ನೀವು ಹೇಳಿದ ಹಾಗೆ ಇವಾಗ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಏನಿದೆ, ನಮ್ಮ ಆಕಾಶವಾಣಿ ಮೈಸೂರು ಮಾಡ್ತಾ ಇರೋ ಕಾರ್ಯಕ್ರಮಗಳೇನಿದೆ, ಈಗಾಗಲೇ ನೀವು 6 ತಿಂಗಳ ಕಾಲ ಕಾರ್ಯಕ್ರಮಗಳನ್ನ ನಡೆಸಿದ್ದೀರಾ. ಸೊ ಅದರಲ್ಲಿ ವೆರೈಟಿ ಪ್ರೋಗ್ರಾಮ್ಸ್ಗಳು ಮತ್ತೆ ಬೇರೆ ಬೇರೆ ತರಹದ ಎಕ್ಸ್ಪರ್ಟ್ಸ್ಗಳನ್ನ ಕರ್ಕೊಂಡು ಬಂದು, ತಜ್ಞರನ್ನ ಕರ್ಕೊಂಡು ಬಂದು ನೀವು ಅದನ್ನ ಮಾತಾಡಿಸಿದ್ದೀರಾ. ಸೊ ಈ ವಿಷಯದ ಬಗ್ಗೆ ಈಗ ನಮ್ಮ ಕೃಷಿಕರಲ್ಲಿ ಯಾವುದೇ ತರಹದ ಒಂದು ಪಾಸಿಟಿವಿಟಿ ಮೂಡಿದೆ, ಯಾವುದೇ ತರಹದ ಆಸ್ ರೇಡಿಯೋ ಮೀಡಿಯಂ ನೀವು ಹೇಗೆ ಒಂದು ಜನಗಳ ವಿಷಯಗಳನ್ನ ಹೆಕ್ಕಿ ತೆಗ್ದಿ ನೀವು ಅದಕ್ಕೆ ಹೇಗೆ ರೀಚ್ ಮಾಡಿದಿರಾ ಅನ್ನೋ ಒಂದು ವಿಷಯನೇ ನಾವು ಪೇಪರಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಆಗಿ ಕೂಡ ಬರೀಬಹುದು. ಇಟ್ ಈಸ್ ನಥಿಂಗ್ ಬಟ್ ಅ ಸಕ್ಸಸ್ ಸ್ಟೋರಿ. ಸೊ ಆ ತರ ವಿಷಯಗಳಲ್ಲೂ ಕೂಡ ನೀವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಪತ್ರಿಕಾ ರಂಗನ. ಗುರು ಅವರೇ, ಸರ್, ನಿಮ್ಮ ಪತ್ರಿಕಾ ರಂಗಕ್ಕಿನ್ನ ಬಹಳ ಆಕರ್ಷಣೀಯವಾದದ್ದ ಮಾಧ್ಯಮ ಬಹುಶಃ ಟೆಲಿವಿಷನ್ ಅಂತ ಅನ್ಕೋತೀನಿ. ದೂರದರ್ಶನ ನಾವು ಮನೇಲಿ ಕೂತ್ಕೊಂಡು ಅದನ್ನ ಟಿವಿ ಮುಂದೆ ನಿಂತ್ಕೊಂಡು ನೋಡೋಷ್ಟು ತಾಳ್ಮೆ ಅಥವಾ ಸಮಯ ರೈತರಿಗೆ ಸಿಗೋದು ಕಷ್ಟ. ಯಾಕೆಂದ್ರೆ ರೈತ ಕಷ್ಟಜೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಅವನ ಮನಸ್ಸಿರೋದೆಲ್ಲ ಅವನ ಜಮೀನ ಹೊಲದಲ್ಲಿ. ಹಾಗಾಗಿ ಅವನು ಟಿವಿ ಹಾಕೊಂಡು ಸಂಜೆ ಒಂದು ಊಟದ ನಂತರ ಕೂತ್ಕೋಬೋದೇ ಬಿಟ್ಟರೆ ಅವನಿಗೆ ಸಮಯ ಸಿಗೋದು ಕಷ್ಟ. ಹಾಗಾಗಿ ಸಾಮಾನ್ಯ ಅವನಲ್ಲಿ ಒಂದು ಸ್ಮಾರ್ಟ್ ಫೋನ್ ಅಂತೂ ಇರುತ್ತೆ. ಅಲ್ಲಿ ನಾವು ವಾಟ್ಸಪ್ ಮೂಲಕನೋ ಯೂಟ್ಯೂಬ್ ಮೂಲಕನೋ ಅಥವಾ ಎ ಆ್ಯಪ್ಸ್ ಮೂಲಕನೋ ಅವನಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಅವನು ಯಾವಾಗ ಸಮಯ ಸಿಕ್ಕುತ್ತೆ ಹೊಲದಲ್ಲೇ ಕೂತ್ಕೊಂಡು ಕಾಫಿಗೋ ಟೀಗೋ ಬ್ರೇಕ್ ಮಾಡ್ತಾನಲ್ಲ, ಆ ಬ್ರೇಕಿಂಗ್ ಟೈಮಲ್ಲಿ ಕೂತ್ಕೊಂಡು ಈ ಮಾಧ್ಯಮವನ್ನು ನೋಡೋದು ಸಾಮಾನ್ಯ ಗಮನಿಸ್ತಿರ್ತಾರೆ. ಹಾಗಾಗಿ ಬಹುಶಃ ಈ ಏನು ಫೇಸ್ಬುಕ್ ಆಗ್ಬೋದು ವಾಟ್ಸಪ್ ಇದೆ ಇದನ್ನು ಜಾಸ್ತಿ ಬಳಸೋದ್ರಿಂದ ಮತ್ತು ಅದರಲ್ಲಿ ಡೇಟಾವನ್ನು ಜಾಸ್ತಿ ಕೊಟ್ಟಷ್ಟು ಈಗ ಸಾಮಾನ್ಯವಾಗಿ ನಾವು ಹಿರಿಯರ ಮಾತನ್ನು ಕೇಳಿ ಅಂತ ಹೇಳ್ತೀವಿ. ಯಾವುದೇ ನಾವು ಈಗ ಫಸಲು ಏನಾಕ್ಬೇಕು ನಾನು ಅನ್ಬೇಕಾದ್ರೆ ಸ್ವಲ್ಪ ಊರಲ್ಲಿ ಹಿರಿಯರನ್ನ ಕೇಳಪ್ಪ ಎಷ್ಟು ಮಳೆ ಆಗಿದೆ ನಾಳೆ ಎಷ್ಟು ಆಗ್ಬೋದು ಸ್ವಲ್ಪ ನೋಡಿ ಹೇಳ್ತಾರೆ ಅವರು. ಕಾರಣ ಏನು ಅಂದರೆ ಅವ್ರಿಗೊಂದು ಅನುಭವ ಇರ್ತದೆ, ಅವರಿಗೆ ಒಂದು 10 ವರ್ಷಗಳ ಹಿಂದಿನ ಅನುಭವ ಇರ್ತದೆ. ಈ ಅನುಭವ ದತ್ತಾಂಶಗಳನ್ನ ಇಟ್ಟುಕೊಂಡು ಆ ಹಿರಿಯಕರು ಅನ್ನೋರು ಪ್ರಿಡಿಕ್ಟ್ ಮಾಡಿ ಗೈಡ್ ಮಾಡ್ತಾರೆ. ಆ ಪ್ರಿಡಿಕ್ಟಿಂಗ್ ಎಬಿಲಿಟಿನ ಇವತ್ತು ನಾವು ಬುದ್ಧಿ ಮತ್ತೆ ತಂತ್ರಗಾರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಂದು ಮಾತಿದೆ, ವಿಜ್ಞಾನ ಹೊಸದನ್ನು ಸೃಷ್ಟಿಸಿದ್ರೆ, ತಂತ್ರಜ್ಞಾನ ಅದನ್ನು ಒಂದು ಪ್ರಕೃತಿಯ ರೂಪಕ್ಕೆ ತಂದರೆ ತಂತ್ರಜ್ಞಾನ ಮತ್ತಷ್ಟು ಸೌಂದರ್ಯಗೊಳಿಸ್ತದೆ ಅಂತ. ಸೊ ಹಾಗಾಗಿ ಇವತ್ತಿನ ಟೆಕ್ನಾಲಜಿ ಏನಿದೆ ಇದನ್ನು ಇಟ್ಟುಕೊಂಡ್ರೆ ಬಹುಶಃ ಈ ವ್ಯವಸಾಯ ಪ್ರಧಾನವಾದಂಥ ರೈತರು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತಂತ್ರಜ್ಞಾನ ಬಳಸ್ಕೊಳ್ತಾ ಹೋದರೆ ದತ್ತಾಂಶಗಳನ್ನ ಜಾಸ್ತಿ ಕೊಟ್ಟಷ್ಟು ತಂತ್ರಜ್ಞಾನದ ಬುದ್ಧಿವಂತಿಕೆ ಜಾಸ್ತಿ ಬೆಳೀತದೆ, ನಿಮಗೆ ರೈಟ್ ಟೈಮಲ್ಲಿ ಒಂದು ರೈಟ್ ಡಿಸಿಷನ್ನ ಅದನ್ನು ಕೊಡಲಿಕ್ಕೆ ಆಗುತ್ತೆ ಅಂತ ನಾವು ಭಾವಿಸ್ಕೋತೀವಿ. ಈಗ ಗುರು ಸರ್ ಹೇಳಿದ ವಿಷಯನ ತಗೊಂಡ್ರೆ ಗ್ರೀನ್ ಟಿವಿ ಇಂಡಿಯಾ ಅಂತ ಇದೆ, ಅದು ಇಂಡಿಯಾಸ್ ಫಸ್ಟ್ ಪ್ರೀಮಿಯರ್ ಅಗ್ರಿಕಲ್ಚರ್ ಟೆಲಿವಿಷನ್ ಚಾನೆಲ್. ದೂರದರ್ಶನದೇ ಕಿಸಾನ್ ಚಾನೆಲ್ ಕೂಡ ಇದೆ, ಸಂಪೂರ್ಣ ಕೃಷಿ ದರ್ಶನ, ಸಂಪೂರ್ಣವಾಗಿ ಕೃಷಿಗೆ ಸೀಮಿತವಾದಂತಹ ಚಾನೆಲ್. ಅಲ್ಲ, ನಾನು ಹೇಳಿದೀಗ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಉಡ್ಕೊಂಡು ಹೋದ್ರೂ ಕೂಡ ಸರ್ ಹೇಳಿದ ಹಾಗೆ ಒಂದು ಅನಾಲಿಸಿಸ್ ಮಾಡಂತದಿರ್ಬೋದು, ಅಥವಾ ಕ್ರಾಪ್ ನ ಅನಲೈಸ್ ಮಾಡಂತದಿರ್ಬೋದು, ಬಯೋಟೆಕ್ನಾಲಜಿ ಬಗ್ಗೆ ಇರ್ಬೋದು, ಅಥವಾ ಫರ್ಟಿಲೈಸರ್ಸ್ ಗಳ ಬಗ್ಗೆ ಇರ್ಬೋದು ಇನ್ಫಾರ್ಮೇಶನ್. ಅಂದ್ರೆ ಟಿವಿ ಅಂತ ಹೇಳಿದಾಗ ಆಡಿಯೋ ವಿಜುವಲ್ ಮೀಡಿಯಂ ಇರೋದ್ರಿಂದ ಅದು ಕೂಡ ಒಂದು ಹೆಚ್ಚಾಗಿ ಪ್ರಭಾವ ಬೀರೋ ಸಾಧ್ಯತೆಗಳಂತೂ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ನಾವು ಅಂತೀವಿ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ, ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡಬೇಕು ವಿಷಯಗಳನ್ನ ತಿಳ್ಕೊಳ್ಬೇಕಂತ. ಸೊ ನಮ್ಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಸರ್ ಹೇಳಿದಂಗೆ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ಹಾಕಿ ಕೂಡ ಪ್ರೋಗ್ರಾಮ್ಸ್ ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಐ ತಿಂಕ್ ಎಫೆಕ್ಟಿವ್ ಆಗಿ ಕೂಡ ಮಾಡ. ಸಾಮಾನ್ಯ ಹಿಂದೆ ಹೇಳ್ತಿದ್ರು ಗ್ರಂಥಾಲಯಕ್ಕೆ ಹೋಗು, ನಿಂಗೆ ಬೇಕಾಗಿರೋ ಮಾಹಿತಿ ಸಿಗ್ತದೆ ಅಲ್ಲಿ ಕೂತ್ಕೊಂಡು ಹೋದು ಅಂತ. ಈಗ ಮೊಬೈಲ್ ಇರೋದ್ರಿಂದ ಗ್ರಂಥಾಲಯ ನಿಮ್ ಜೊತೆನೆ ಬರ್ತಾ ಇದೆ ಅಲ್ವಾ, ಗ್ರಂಥಾಲಯ ನಿಮ್ ಜೊತೆನೆ ಬರೋದ್ರಿಂದ. ಮತ್ತೀಗ ಮನೆಯಲ್ಲಿರುವಂತಹ ಟಿವಿ ಸೆಟ್ ಮುಂದೆ ಕುಳಿತು ನೋಡಬೇಕಾದಂತಹ ಅನಿವಾರ್ಯತೆ ಇಲ್ಲ, ನಿಮ್ ಮೊಬೈಲ್ ಅಂದ್ರೆ ಟಿವಿ ಚಾನೆಲ್ ಕನೆಕ್ಟ್ ಮಾಡ್ಕೋಬಹುದು ಅಲ್ವೇ. ಹೌದು, ಹಾಗಾಗಿ ಕೈಯಲ್ಲಿರುವಂತಹ ಒಂದು ಸಣ್ಣ ಮೊಬೈಲ್ ನಿಂದ ಇಡೀ ಪ್ರಪಂಚನೇ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಡ್ಬಹುದು. ಬಟ್ ಅದರಲ್ಲಿ ವಿಷಯಗಳ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಂತೇಳಿ, ನಾನು ಏನು ವಿಷಯಗಳನ್ನ ಕೊಡ್ತಾ ಇದ್ದೀನಿ, ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ, ಅವರಿಗೆ ಬೇಕಾದಂತ ವಿಷಯಗಳನ್ನ ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದಾಗ ಅಥವಾ ಅದನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನಗೆ. ಮತ್ತೆ ನೀವು ಕೂಡ ಕೃಷಿಕರ್ನ ಈಗ ವಾಟ್ಸ್ಆಪ್ ಇರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಚಿಕ್ಕ ಚಿಕ್ಕ ಇಂಟರ್ವ್ಯೂಗಳನ್ನ ನೀವೇ ಗ್ರೌಂಡ್ ಗಳಿಗೆ ಹೋಗ್ಬೋದು, ನೀವೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಗಳಿಗೆ ಹೋಗ್ಬೋದು, ಒಂದೆರಡು ಮೂರು ಪ್ರೋಗ್ರಾಮ್ ಕೃಷಿಕರನ್ನ ಕೇಳಿ ಏನ್ ಪ್ರಾಬ್ಲಮ್ಸ್ ಇದೆ, ಅಥವಾ ಅವ್ರಿಗೆ ಏನು ಸಕ್ಸಸ್ ಇದೆ, ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ಅಥವಾ ಅವರಿಗೆ ಇದ್ದಂತ ನಿರ್ಬಂಧಗಳನ್ನ ಏನಿದೆ, ಅಥವಾ ಅವ್ರಗಳಿಗೆ ಗೌರ್ಮೆಂಟ್ ಇಂದ ಬರ್ತಾ ಇರೋಂತ ಪಾಲಿಸೀಸ್ ಪ್ರೋಗ್ರಾಮ್ಸ್ ಬಗ್ಗೆ ಅವ್ರಿಗೆ ಅಚ್ಚುಮೆಚ್ಚು ಇದೆಯಾ ಅಂತ. ಸೊ ಏನಾಗುತ್ತೆ ಒಂದು ರಿಯಲ್ ಟೈಮ್ ಅಲ್ಲಿ ಸರ್ ಹೇಳ್ದಂಗೆ ನಮ್ಗೆ ಅವ್ರದ್ದು ಗ್ರೌಂಡ್ಸ್ ಇರೋಲ್ಲಿ ಏನ್ ರಿಯಾಲಿಟಿ ಅನ್ನೋದು ಕೂಡ ನಮ್ಗೆ ಒಂದು ಪಿಕ್ಚರ್ ಸಿಗುತ್ತೆ. ಹೆಚ್ಚಾಗಿ ಈಗ ಒಂದು ಒಂದು ಗ್ರಾಮದಲ್ಲಿ ಅವನೇನೋ ಒಂದು ಉತ್ಪಾದನೆ ಮಾಡಿರ್ತಾನೆ, ಸರೌಂಡಿಂಗ್ ಅಲ್ಲಿ ಒಂದು ಮೂರು ಮಾರ್ಕೆಟ್ ಇದೆ, ಒಂದು ಮಾರ್ಕೆಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿದ್ದರೆ ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿರ್ಬೋದು, ಇನ್ನೊಂದು 15 ಕಿಲೋಮೀಟರ್ ದೂರದಲ್ಲಿರ್ಬೋದು. ಸಾಮಾನ್ಯವಾಗಿ ರೈತ ಏನು ಮಾಡ್ತಾನೆ, ಹತ್ರ ಇರೋದಕ್ಕೆ ಹೋಗೋಣ ಅಂತಾನೆ. ನಮಗೆ ರಿಯಲ್ ಟೈಮಲ್ಲಿ ಸಿಂಕ್ರನೈಸ್ಡ್ ಡೇಟಾ ಸಿಗೋದೇ ಆದರೆ, ಬಹುಶಃ 5 ಕಿಲೋಮೀಟರ್ ಮಾರ್ಕೆಟಲ್ಲಿ ನಾನು ಹೋಗಿ ಅದನ್ನು 100 ರೂಪಾಯಿಗೆ ಮಾರೋ ಬದಲು 15 ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ಗೆ ಹೋಗಿ ಅದನ್ನು 200 ರೂಪಾಯಿ ಮಾರೋದಾದರೆ ಬಹುಶಃ ನನ್ನ ಉತ್ಪಾದನೆ ಚೆನ್ನಾಗಾಗುತ್ತೆ. ಇದನ್ನು ನಾವು ಯಾವ ಮಾರ್ಕೆಟ್ಗೆ ಯಾವ ಬೆಳೆಯನ್ನು ಇವತ್ತು ನಾವು ತೊಗೊಂಡು ಹೋಗಬೇಕು ಅನ್ನೋದನ್ನ ಡಿಸಿಷನ್ ಮಾಡಲಿಕ್ಕೆ ಬಹುಶಃ ಈ ಮಾಧ್ಯಮಗಳು ಬಹಳಷ್ಟು ಸಹಕಾರಿ ಆಗ್ತದೆ ಅಂತ ನನ್ನ ಭಾವನೆ. ಸೊ ಅದು ತಗೊಂಡಾಗ ಚಾಲೆಂಜಸ್ ಅಂತ ಹೇಳಿದೆ ನಾನು. ಒಂದು ನಮ್ಗೆ ಜರ್ನಲಿಸಂ ಮತ್ತೆ ಕಮ್ಯುನಿಕೇಶನ್ ಫೀಲ್ಡ್ ಬಂದಿರೋದ್ರಿಂದ ಒಂದು ಡಿಜಿಟಲ್ ಲಿಟ್ರಸಿ ಅನ್ನೋದು, ಯಾಕಂದ್ರೆ ಇವಾಗ ಕೂಡ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆ ವಿಷಯ ಎಷ್ಟು ಬರ್ತಾ ಇದೆಯೋ ಅಷ್ಟೇ ತಪ್ಪು ಮಾಹಿತಿಗಳು ಕೂಡ ಬರ್ತಾ ಇದೆ. ಒಂದು ಯೂಸ್ ಮಾಡ್ತೀವಿ ನಾವು ಅಥವಾ ಅದರಲ್ಲಿ ನಾವು ಕಂಟೆಂಟ್ ನ ಕೊಡ್ತೀವಿ ಅಥವಾ ಪ್ರೊಡಕ್ಷನ್ ನ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ ಅನ್ನೋ ಬರದಲ್ಲಿ ತಪ್ಪು ತಪ್ಪು ಮಾಹಿತಿಗಳನ್ನು ಕೂಡ ಕೊಡಂತ ಸಾಧ್ಯತೆಗಳು ಇರುತ್ತೆ. ಸೊ ಒಂದು ನೀವು ಏನು ಇವಾಗ ಕಂಪನಿಗಳಂತ ಏನು ಹೇಳ್ತಾ ಇದ್ದೀರಾ, ಹೇಗೆ ನೀವು ನಮ್ಮ ರೈತರ ಬಾಂಧವರಿಗೆ ಇದನ್ನ ಯೂಸ್ ಮಾಡಿ ಹೇಗೆ ಉಪಯೋಗ ಪಡ್ಕೊಳ್ಬಹುದು ಅಂತ ಹೇಳ್ತೀರಾ? ಅದೇ ತರ ಡಿಜಿಟಲ್ ಲಿಟ್ರಸಿ ಬಗ್ಗೆ ಕೂಡ ಅಲ್ಲಿ ಮಿಸ್ ಇನ್ಫಾರ್ಮೇಶನ್ ಗಳು ಬರ್ಬೋದು, ತಪ್ಪು ತಪ್ಪು ವಿಡಿಯೋಗಳು ಬರ್ಬೋದು, ಅಥವಾ ಬೇಡವಾದಂತ ಫೋಟೋಗಳನ್ನ ಹಾಕ್ಬೋದು, ಓಕೆ ತೋರ್ಸದ್ನೆ ಸುಳ್ಳು ಸುಳ್ಳು ವಿಷಯಗಳನ್ನ ಪ್ರಸಾರ ಕೂಡ ಮಾಡಂತದಿದೆ, ಅದನ್ನ ನಂಬಿಕೊಂಡು ಕೆಲವು ಕೃಷಿಕರು ದುಡ್ಡನ್ನ ಲಾಸ್ ಮಾಡ್ಕೊಳ್ಳೋಂಥದ್ದು ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಕೂಡ ನಾವು ಈ ಮಾಧ್ಯಮದಲ್ಲಿ ಕೂಡ ತೋರಿಸಿ ಕೆಲವು ಎಐ ಟೂಲ್ಸ್ ನಮಗೆ ತುಂಬಾ ಸಹಾಯ ಮಾಡ್ತದೆ. ಯಾರೋ ಒಬ್ಬ ರೈತ ಅಥವಾ ಇನ್ಯಾರೋ ಪರ್ಸನ್ ಒಂದು ಸುಳ್ಳು ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ದಾನೆ ಅಂದ್ರೆ ಇನ್ನೊಂದು ಒಂದು 100 ಜನ ನೋಡ್ತಾರೆ, ಆ 100 ಜನ ನೋಡಿ ಸುಮ್ಮನೆ ಅದು ಸುಳ್ಳು ಅಂತ ಬಿಡೋದಕ್ಕಿಂತ ಇದು ಸುಳ್ಳು ಅನ್ನೋದನ್ನ ಅಲ್ಲಿ ಒಂದು ಬಟನ್ನ ಹೊತ್ತಿ ಅದಕ್ಕೆ ಇದು ಸುಳ್ಳು ಮಾಹಿತಿ ಸುಳ್ಳು ಮಾಹಿತಿ ಅಂತ ಕಮ್ಯುನಿಕೇಟ್ ಮಾಡಿದ್ರೆ ಆ ಎಐ ಟೂಲ್ ಅದನ್ನ ಹೈಡ್ ಮಾಡೋ ಚಾನ್ಸಸ್ಸು ಇರ್ತದೆ, ಅದು ಪ್ರಸಾರ ಆಗಬಾರ್ದು ನೋಡ್ಕೋಬಹುದು. ಈ ದಿಕ್ಕಿನಲ್ಲಿ ಕೂಡ ನಾವು ಎಐನ ಬಳಸಬಹುದು. ಈಗೆಲ್ಲ ಫ್ಯಾಕ್ಟ್ ಚೆಕ್ ಅಂತ ಮಾಡಿ ಇಮಿಡಿಯೇಟ್ ಮಾಡ್ತಾರೆ, ಅದನ್ನೇ ಹೇಳಿ. ಬಟ್ ಆ ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಡಿಸಿಷನ್ ತಗೋಬೇಕು ಅಂದ್ರೆ ಒಂದಷ್ಟು ವೋಟಿಂಗ್ ಬರಬೇಕು ಅದಕ್ಕೆ ಅಲ್ವಾ. ಸೊ ಟೆಕ್ನಾಲಜಿ ಇದ್ದಷ್ಟು ಸರ್ ಅದೊಂಥರ ಡಬಲ್ ಸೈಡೆಡ್ ಸೋರ್ಡ್ ತರ, ಯೂಸ್ ಮಾಡ್ಕೊಂಡ್ರು ಕೂಡ ಅದೇ ಆದಂತ ಅನುಕೂಲಗಳಿದೆ, ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಅದ ಅನಾನುಕೂಲಗಳು ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿಸಿರ್ತದೆ ಅಂತ ನಾನು. ಈಗ ಬಹಳ ಪ್ರಧಾನವಾಗಿ ತಾವೇ ಹೇಳ್ತಿರೋ ಹಾಗೆ ಇವತ್ತು ಏನು ಸಮಾಜ ಏನಿದೆ ಮುಕ್ತ ಸಮಾಜ, ಇಲ್ಲಿರುವಂತಹ ತಾಂತ್ರಿಕತೆಗಳನ್ನ ಇವತ್ತು ರೈತ ಬಳಸ್ಲಿ ಬಿಡ್ಲಿ, ಆದ್ರೆ ಅವನು ಅದರ ಒಂದು ಪ್ರಭಾವಕ್ಕಂತೂ ಒಳಗಾಗೇ ಆಗ್ತಾನೆ. ಈಗ ನಾನೆಲ್ಲೋ ಕೂತಿದ್ದೀನಿ, ನಾನು ಅದನ್ನು ಬಳಸ್ತಿಲ್ಲ ಅಂದಾಕ್ಷಣ ನಾನು ಅದ್ರ ಪ್ರಭಾವದಿಂದ ಹೊರತಾಗಿದ್ದೀನಿ ಅಂತ ಭಾವಿಸೋ ಅಗತ್ಯ ಇಲ್ಲ. ಆದರೆ ಈಗ ನಮ್ಮ ಮುಂದೆ ಇರುವಂತಹ ಬಹುದೊಡ್ಡ ಪ್ರಶ್ನೆ ತಾವು ಡಿಜಿಟಲ್ ಲಿಟ್ರಸಿ ಅಂತ ಹೇಳ್ತಿದ್ದೀರಲ್ಲ, ಈ ತರಹದ ಒಂದಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಈಗ ರೈತ ಉತ್ಪಾದಕ ಕಂಪನಿಗಳಿಗಾಗಬಹುದು, ರೈತರಿಗಾಗಬಹುದು, ಯಾರು ಕೊಡ್ತಾರೆ, ನಿಮ್ಮ ವಿಭಾಗ ಏನಾದರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆಯಾ ಸಪ್ನಾ ಅವರು? ಸರ್, ನಿಮಗೆ ಅವೇರ್ ಇರ್ಬೋದು, ನಮ್ಮಲ್ಲಿ ಇಂಡಿಯಾದಲ್ಲಿ ಗೂಗಲ್ ಇಂಡಿಯಾ ಇನಿಷಿಯೇಟಿವ್ ಅಂತ ಒಂದಿದೆ, GNI ಪ್ರೋಗ್ರಾಮ್ ಅಂತ. ಸೊ ಗೂಗಲ್ ಇಂಡಿಯಾ ಇನಿಷಿಯೇಟಿವ್ ಒಂದು ಅಷ್ಟು ಜರ್ನಲಿಸಂ ಟೀಚರ್ಸ್ಗಳನ್ನ ಆಲ್ ಓವರ್ ಇಂಡಿಯಾ ಆಯ್ಕೆ ಮಾಡಿಕೊಂಡು, ಅದು 2020 ನಡೆದಂಥ ಕೋವಿಡ್ ಆದಮೇಲೆ ಒಂದು ಫ್ಯಾಕ್ಟ್ ಚೆಕಿಂಗ್ ಅಂತ ಒಂದು ಡೇಟಾ ಲೀಡ್ಸ್ ಅಂತ ಒಂದು ಬಿಗ್ ಕಂಪನಿ ಇದೆ. ಸೊ ಅದು ಇಂಡಿಯಾದ ಒಂದು ಭಾಗ, ಮತ್ತು ಅದನ್ನು GNI ಇದೆ ಗೂಗಲ್ ಇಂಡಿಯಾ ಜೊತೆ ಒಂದು ಸೇರಿಕೊಂಡು ನಾವು ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದು 250 ಜನ ಜರ್ನಲಿಸಂ ಟೀಚರ್ಸ್ ಮತ್ತು ಜರ್ನಲಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ನಮಗೆ ಒಂದು ಫ್ಯಾಕ್ಟ್ ಚೆಕಿಂಗ್ ಟ್ರೈನಿಂಗ್ ಅಂತ ಒಂದು ಸರ್ಟಿಫೈಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತು. ನಾನು ಕೂಡ ಅದರಲ್ಲಿ ಒಬ್ಬಳಾಗಿ. ಸೊ ಈಗ ಇಲ್ಲಿ ತನಕ ನಾವು 2021 ಇಲ್ಲಿ ತನಕ ಒಂದು 180-200 ಸೆಷನ್ಸ್ಗಳನ್ನ ನಾನು ಸ್ಟೂಡೆಂಟ್ಸ್ಗಳಿಗೆ ಸಿವಿಲ್ ಸೊಸೈಟಿಗಳಿಗೆ ಮಾಡಿದ್ದೀನಿ. ಈಗ ಮೊನ್ನೆ ಕೂಡ ಲಾಸ್ಟ್ ಡಿಸೆಂಬರಲ್ಲೂ ಕೂಡ ನಮಗೆ ಒಂದು ಯೂನಿವರ್ಸಿಟಿ ಹಬ್ ಅಂತ ಒಂದು ಮಾಡಿ ನಮ್ಮ ಯೂನಿವರ್ಸಿಟಿನ ಸೆಂಟ್ರಲ್ ಪಾಯಿಂಟ್ ಆಗಿ ಇಟ್ಕೊಂಡು ಮೀಡಿಯಾ ಲಿಟ್ರಸಿ ಬಗ್ಗೆ, ಡಿಜಿಟಲ್ ಲಿಟ್ರಸಿ ಬಗ್ಗೆ ಅಂತ ಮಾಡ್ಕೊಳ್ಳೋಕೆ ಒಂದು MOU ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಸೊ ನೀವು ಹೇಳಿದ ಹಾಗೆ ಈ ತರ ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಮೈಸೂರು ಝೋನ್ ಇರ್ಬೋದು, ರೈತ ಉತ್ಪಾದಕ ಕಂಪನಿಗಳು, ರೈತ ಉತ್ಪಾದನಾ ಕಂಪನಿಗಳಲ್ಲಿ ಈಗ ನೀವು ನಿಮ್ಮಲ್ಲಿ ಒಂದು ಅಸೋಸಿಯೇಷನ್ ಇರುತ್ತೆ, ಒಂದು 100-200 ಜನ ಸೇರ್ತಾರೆ ಅಂತ ಅಂದ್ರೆ, ಸೊ ಅಲ್ಲಿನೇ ಹೋಗಿ ನಾವು ಒಂದೊಂದು ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡಿ ನಿಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಗಳನ್ನೇ ತಗೊಂಡು ಹೇಗೆ ವಿಷಯಗಳನ್ನ ಐಡೆಂಟಿಫೈ ಮಾಡಬಹುದು, ಹೇಗೆ ತಪ್ಪು ವಿಷಯಗಳಿರುತ್ತೆ, ಅಥವಾ ಹೇಗೆ ಒಂದೇ ಪಿಕ್ಚರ್ ಮಾರ್ಫ್ ಮಾಡಿ ಕೂಡ ಹಾಕಿರ್ತಾರೆ ವಿಡಿಯೋಸ್ಗಳಲ್ಲಿ, ತುಂಬಾ ಏನಪ್ಪ ಮ್ಯಾನಿಪುಲೇಟೆಡ್ ವಿಡಿಯೋಸ್ಗಳು ಕೂಡ ಇರುತ್ತೆ, ತಪ್ಪು ಇನ್ಫಾರ್ಮೇಶನ್ಗಳು ಕೂಡ ಇರುತ್ತೆ, ಅದನ್ನೆಲ್ಲ ಹೇಗೆ ಬೇಸಿಕ್ ಆಗಿ ನಮ್ಮ ಮೊಬೈಲ್ ಅಲ್ಲೇ ಬರುವಂತ ಟೂಲ್ಗಳನ್ನ ಯೂಸ್ ಮಾಡಿ ಹೇಗೆ ಅದನ್ನ ಕಂಡಿಡ್ಕೊಳ್ಬಹುದು, ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಕಂಡಕ್ಟ್ ಮಾಡಬಹುದು. ಅದಕ್ಕೆ ಅವರೇ ಮುಂದೆ ಬಂದು ಕೇಳ್ಕೊಂಡ್ರೆ ಸರ್, ನಿಮ್ಮಲ್ಲಿ ಏನಾದರೂ ಗಣಕಯಂತ್ರ ವಿಭಾಗದಲ್ಲಿ ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವಿಶೇಷವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವಿಶೇಷವಾಗಿ ವರ್ಕ್ಶಾಪ್, ಸೆಮಿನಾರ್ಸ್, ಕಾನ್ಫರೆನ್ಸಸ್ ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಅದು ರೈತರಿಗೆ ಅಂತೇಳಿ ಸ್ಪೆಸಿಫಿಕ್ ಆಗಿ ಇದುವರೆಗೆ ಪ್ಲಾನ್ ಮಾಡಿಲ್ಲ. ಮುಂದೆ ನಮ್ಮ ಈ ರೈತ ಉತ್ಪಾದಕ ಸಂಘ ಸಂಸ್ಥೆಗಳು ನಮ್ಗೇನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಬಂದೋದಾದ್ರೆ ಅದಕ್ಕೆ ಆದ ಒಂದು ನಾವು ಕಂಟೆಂಟ್ ನ ರೆಡಿ ಮಾಡಿ, ಅಂದ್ರೆ ಡಿಮ್ಯಾಂಡ್ ಅವ್ರ ಕಡೆಯಿಂದ ಬರಬೇಕು, ಡಿಮ್ಯಾಂಡ್ ಅನ್ನೋದಕ್ಕೆ ನಾವೊಂದು ಕೋರಿಕೆ ಬರಬೇಕು, ನಮ್ಗೆ ಅವಶ್ಯಕತೆ ಇದೆ ಅಂತ. ಇಲ್ಲ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಇದನ್ನ ತಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೇಳಿ ಸಪ್ನ ಅವ್ರೆ. ಸರ್, ಈಗ ಸರ್ ಹೇಳಿದ ಹಾಗೆ ನಮ್ದು ಒಂದು ವಿಶ್ವವಿದ್ಯಾನಿಲಯ, ಸೊ ನಮ್ದು ಒಂದು ಅಕಾಡೆಮಿಕಲ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮಲ್ಲಿ ಇದೆ. ಸೊ ಈಗ ಸರ್ ಹೇಳಿದ ಹಾಗೆ ಕಂಪ್ನಿಗಳಲ್ಲಿ ಈ ತರ ನಮ್ಗೆ ಇಶ್ಯೂಸ್ಗಳಿದೆ, ಅಥವಾ ನಮ್ಮ ರೈತರ ಬಾಂಧವರಿಗೆ ಈ ತರ ಪ್ರಾಬ್ಲಮ್ಸ್ಗಳಿದೆ, ಸೊ ಇದ್ರ ಬಗ್ಗೆ ಏನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದಾಗ, ಯೂಶುವಲ್ ಆಗಿ ನಾವು ಕೊಲಾಬರೇಟಿವ್ ಪ್ರೋಗ್ರಾಮ್ ಮಾಡೋದಲ್ಲಿ ನಾವು ಯಾವಾಗಲೂ ನಾವುಗಳು ಕೂಡ ಕಾಯ್ತಾ ಇರ್ತೀವಿ ಈ ತರ ವಿಷಯಗಳನ್ನ, ಯಾಕಂದ್ರೆ ನಾವು ಇರೋದೇ ಅಕಾಡೆಮಿಕ್ಸ್ ಅಲ್ಲಿ. ಸೊ ವಿಷಯ ಹಂಚ್ಕೊಳ್ಳೋದಲ್ಲಿ ಯಾವುದೇ ತರದ ತಪ್ಪಿಲ್ಲ, ಮತ್ತೆ ಈ ತರ ಹೊಸ ಮಾಹಿತಿಗಳು ಬಂದಾಗ ನಮ್ಗೆ ಟ್ರೈನಿಂಗ್ ಕೊಟ್ಟರೇ ಆ ತರ ನಮ್ಗೆ ಸಿವಿಲ್ ಸೊಸೈಟಿನ ಹೋಗಿ ಟ್ರೈನ್ ಮಾಡಿ ಅಂತಾನೆ ಹೇಳಿ ಗೂಗಲ್ ಇಂಡಿಯಾ ಇನಿಷಿಯೇಟಿವ್ ನಮ್ಗೆ ಸರ್ಟಿಫೈಡ್ ಟ್ರೈನರ್ಸ್ ಅಂತ ಕೊಟ್ಟಿರಂತದ್ದು. ಸೊ ಇವಾಗ ನೀವು ಒಂದು ಏನೋ ಒಂದು ಅವಕಾಶಗಳು ಮಾಡಿಕೊಟ್ರೆ, ಮತ್ತೆ ಸರ್ ಹೇಳ್ದಂಗೆ ನಿಮ್ಮಲ್ಲೇ ಕಲಿಬೇಕು ಅಂತಂದ ಏನೋ ಕೋರಿಕೆಗಳು ಬಂದ್ರೆ ಖಂಡಿತವಾಗಿ ನಾವು ಕೈ ಜೋಡಿಸಕ್ಕಂತೂ ಸಿದ್ಧರಿರ್ತೀವಿ. ಯಾವ ರೀತಿ ಆಪ್ ಇದೆ, ಆ ಆಪ್ ಬಳಕೆ ಹೇಗೆ ಮಾಡಬಹುದು, ಅದಕ್ಕೆ ನಾವು ಯಾವ ತರ ಸ್ಮಾರ್ಟ್ ಫೋನ್ ನ ಖರೀದಿ ಮಾಡಬೇಕಾಗತ್ತೆ, ಎಲ್ಲಾ ಆಪ್ಗಳನ್ನ ಎಲ್ಲಾ ಸ್ಮಾರ್ಟ್ ಫೋನ್ ಎಲ್ಲ ಹಾಕ್ಲಿಕ್ಕೆ ಆಗೋಲ್ಲ, ಅದು ಸ್ಪೆಸಿಫಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಮಾಹಿತಿಯನ್ನ ನಾವು ರೈತರಿಗೆ ಕೊಟ್ಟು ಅವ್ರನ್ನ ಟ್ರೈನ್ ಅಪ್ ಮಾಡಬಹುದು ಅಂತ. ಅಂದ್ರೆ ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಸಾಮಾಜಿಕ ಜಾಲತಾಣಗಳನ್ನ, ಸಾಮಾಜಿಕ ಮಾಧ್ಯಮಗಳನ್ನ ಮತ್ತೆ ಕೃತಕ ಬುದ್ಧಿಮತ್ತೆಯನ್ನ ಬಳಕೆ ಮಾಡ್ಕೋಬಹುದು, ವಿಪುಲವಾದ ಅವಕಾಶ ಇದೆ ಇದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡೋದಕ್ಕೆ ನಿಮ್ಮಂತ ತಜ್ಞರು ಕೂಡ ಇದ್ದೀರಿ. ಆದ್ರೆ ಸಮಸ್ಯೆ ಇರೋದು ಅವರು ಮತ್ತೆ ನಿಮ್ಮ ನಡುವೆ ಸಮಸ್ಯೆ ಅನ್ನೋದಕ್ಕಿಂತ ಗ್ಯಾಪ್ ನಾವು ಬ್ರಿಡ್ಜ್ ಮಾಡಿಲ್ಲ ಅಷ್ಟೇ. ಅದೇ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಪಕ್ಷ ಇಲ್ಲಿ ನಾವು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿಕೊಂಡು ನಮ್ಮ ಆಲೋಚನೆಗಳು, ಯೋಜನೆಗಳನ್ನ ವಿನಿಮಯ ಮಾಡಿಕೊಂಡ್ರೆ ಬಹುಶಃ ಒಟ್ಟಾರೆ ಕೆಲಸ ಕೂಡಿ ರೈತ ಸಮುದಾಯಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ನೀಡಬಹುದು ಅಂತ ಭಾವಿಸ್ಕೊತಿದ್ದೀವಿ. ಅಕಾಡೆಮಿಕ್ ಗ್ಯಾಪ್ ಏನಿದೆ ಸರ್, ಅದನ್ನ ಖಂಡಿತವಾಗಿಯೂ ಮಾಡಬಹುದು. ಮತ್ತೆ ನೀವು ಆವಾಗಲೇ ಒಂದು ವಿಷಯ ಅಂತ ಕೂಡ ಹೇಳಿದ್ರಿ, ಹೀಗೆ ಒಂದು ಸಾಮಾಜಿಕ ಜಾಲತಾಣಗಳನ್ನ ಯೂಸ್ ಮಾಡಿಕೊಂಡು ಮಾನಿಟೈಸ್ ಮಾಡಬಹುದು. ನೀವು ಕೊಡಂತ ಕಂಟೆಂಟ್ ಬೇರೆ ಜನಗಳು ಕೂಡ ಕಾಯ್ತಾ ಇರ್ತಾರೆ. ಸೊ ಅದನ್ನ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅಥವಾ ಇಂಪ್ಯಾಕ್ಟ್ ಆಗಿ ಬೇರೆಯವ್ರು ಕೂಡ ಅದನ್ನ ಅಳವಡಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಈ ಕಂಪನಿಗಳು, ನಿಮ್ಮ ಕೃಷಿ ಉತ್ಪಾದನಾ ಕಂಪನಿಗಳು ಏನಿದೆ ಅದನ್ನು ಕೂಡ ಹೆಚ್ಚಾಗಿ ಬಳಸ್ಕೊಳ್ಬಹುದಾಗುತ್ತೆ. ಮತ್ತೆ ನೀವು ಬರೋಂತ ವಿಷಯಗಳು ಏನಿದೆ ಆ ವಿಷಯಗಳ ಮೇಲೆ ಕೂಡ ಸ್ವಲ್ಪ ಗಮನ ಹರಿಸಬಹುದು. ಸೊ ಏನೇನು ವಿಷಯಗಳ ಬಗ್ಗೆ ಮಾಡಬಹುದು, ಎಲ್ಲಿ ಡಿಮಾಂಡ್ ಇದೆ ಅದನ್ನು ಕೂಡ ನಾವು ಟ್ರೈನ್ ಮಾಡಬಹುದು. ಮತ್ತೆ ಹೇಗೆ ಬರೀಬೇಕು, ಹೇಗೆ ಒಂದು ವಿಡಿಯೋನ ಹೇಗೆ, ಮತ್ತೆ ಈಗ ಯಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಡಿಯೋಸ್ ಕೇಳ್ತಾ ಇಲ್ಲ. ಸ್ಕ್ರೀನ್ ಟೈಮ್ ಈಗ ಏನಾಗಿದೆ, ಮೊನ್ನೆ ಒಂದು ರಿಸರ್ಚ್ ಪ್ರಕಾರ ಒಂದು ಸ್ಕ್ರೀನ್ ಟೈಮ್ ಇರೋದೇ 1-2 ನಿಮಿಷ. ಅಂದ್ರೆ ನೀವು ಯಾವುದೇ ಒಂದು ವಿಷಯ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ 2-3 ನಿಮಿಷ ಒಳಗಡೆ ಈ ವಿಷಯನ ಹೇಳ್ಬೋದು. ಸೊ ಈ ಮೂರು ನಿಮಿಷದಲ್ಲಿ ಹೇಗೆ ಆ ವಿಷಯನ ಇಂಪ್ಯಾಕ್ಟ್ಫುಲ್ ಆಗಿ ಹೇಳ್ಬೋದು, ಅದು ಬಗ್ಗೆ ಕೂಡ ನಾವು ಒಂದು ಟ್ರೈನಿಂಗ್ ನ ಒಂದು ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಸಪ್ನಾ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9845485234. ಇನ್ನೊಮ್ಮೆ 9845485234. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್. 9845485254. ನಿಮ್ದು ಗುರು ಅವರು? ನನ್ನದು 9620228005. ಮತ್ತೊಮ್ಮೆ 9620228005. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9620228005. ಒಳ್ಳೆಯದು ಗುರು ಅವರೇ ಹಾಗೂ ಸಪ್ನಾ ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿಗಳು ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ